ಸೃಷ್ಟಿಯ ನಾಶವಾಗುವುದಕ್ಕೂ ಇವನು ಯೋನಿಯಾಗಿದ್ದಾನೆ, ಎಲ್ಲೆಲ್ಲಿಯೂ ವ್ಯಾಪ್ತನಾಗಿದ್ದಾನೆ, ಇವನು ಸರ್ವೇಶ್ವರ ಅನ್ಸ್ಕೊಂಡಿದ್ದಾನೆ, ಇವನು ಸರ್ವಜ್ಞ ಅನ್ಸ್ಕೊಂಡಿದ್ದಾನೆ, ಎಲ್ಲೆಲ್ಲಿಯೂ ತುಂಬಿಕೊಂಡಿದ್ದಾನೆ. ಅಂತರ್ಯಾಮಿ ದೇಶ ಏಷಃ ಯೋನಿಗೆ, ಯಾರಿಗೆ? ಸರ್ವಸ್ಯ ಭೂತಾನಾಂ ಯೋನಿಹಿ, ಏನಕ್ಕೆ? ಪ್ರಭವ ಅಪ್ಯಯೋಹಿ ಭೂತಾನಾಂ ಸರ್ವಸ್ಯ ಯೋನಿಹಿ, ಸಮಸ್ತ ಜೀವಭೂತರಾಶಿಗಳ ಹುಟ್ಟು ಮತ್ತು ಸಾವಿಗೆ ಇವನು ಯೋನಿಯಿಂದ ಕಾರಣ. ಇವನು ಕಾರಣ, ಇವನಿಂದಲೇ ಹುಟ್ಟಿಕೊಂಡಿವೆ, ಇವನಲ್ಲಿ ಎಲ್ಲವೂ ಲಯವಾಗುತ್ತವೆ. ಇವನು ಇವನು ಅಂತ ಹೇಳ್ತಾ ಇದ್ದಾರೆ. ಯಾರಿವನು? ಈಶ್ವರ, ಸರ್ವೇಶ್ವರ. ಏನು ಸರ್ವೇಶ್ವರ ಅಂದ್ರೆ? ಸ್ವರೂಪ ಅವಸ್ಥ. ಯಾರ ಸ್ವರೂಪ ಅವಸ್ಥ? ಇನ್ಫ್ಯಾಕ್ಟ್ ಅವನು ವಿಶ್ವನೇ ಆಗಿರಲಿ, ಅವನ ತೈಜಸ್ಸನೇ ಆಗಿರಲಿ, ಸ್ವರೂಪ ಅವಸ್ಥೆಯಲ್ಲಿ ಅವನು ಈಶ್ವರನೇ. ಸೃಷ್ಟಿಯ ದೃಷ್ಟಿಯಿಂದ ಮಾತಾಡ್ತಾ ಇದ್ರಿಂದಾಗಿ ಅಲ್ಲಿ ನಾವು ಈಶ್ವರ ಅನ್ನೋ ಶಬ್ದವನ್ನ ಹೆಚ್ಚು ಮಟ್ಟಕ್ಕೆ ಬಳಸಿದ್ರೆ ಏನು ತೊಂದರೆ ಇಲ್ಲ. ಯಾಕಂದ್ರೆ ಇಲ್ಲಿ ಸೃಷ್ಟಿಯ ರೆಫರೆನ್ಸ್, ಜಾಗೃತ ಸ್ವಪ್ನ ಸುಸುಪ್ತಿಯ ಸೃಷ್ಟಿಯ ರೆಫರೆನ್ಸ್, ಈ ರೆಫರೆನ್ಸು ಈ ಹಿನ್ನೆಲೆಯಲ್ಲಿ ಸ್ವರೂಪದಲ್ಲಿ ಇವನು ಅಖಂಡ ಪರಬ್ರಹ್ಮ ಸಚ್ಚಿದಾನಂದನೇ ಆಗಿದ್ದರೂ ಕೂಡ ಇವನನ್ನು ನಾವು ಇಲ್ಲಿ ಏನಂತ ಕರಿಬೇಕಾಗ್ತದೆ? ಈಶ್ವರ ಅಂತ ಕರಿಬೇಕಾಗಿದೆ. ಯಾಕೆ ಈಶ್ವರ ಅಂತ ಕರಿಬೇಕಾಗಿದೆ? ಸೃಷ್ಟಿಯನ್ನ ದೃಷ್ಟಿಕೋನದಲ್ಲಿ ಇಟ್ಟುಕೊಂಡು, ಸೃಷ್ಟಿಯನ್ನ ಹಿನ್ನೆಲೆಯಲ್ಲಿ ಇಟ್ಟುಕೊಂಡು, ಸೃಷ್ಟಿಯ ಜೀವಭೂತ ರಾಶಿಗಳನ್ನ ಉಪಾಧಿಗಳನ್ನ ಎಲ್ಲವನ್ನು ಹಿನ್ನೆಲೆಯಲ್ಲಿ ಇಟ್ಟುಕೊಂಡು ನಾವು ಜಿಜ್ಞಾಸಕ್ಕೆ ಕುಳಿತಿದ್ದರಿಂದಾಗಿ ಇವನಿಗೆ ನಾವು ಈಶ್ವರ ಅಂತ ಕರೆಯುವುದರಲ್ಲಿ ಸರಳತೆ ಇದೆ. ಮುಂದೆ ಬಹಳ ಸರಳ ಆಗ್ಬಿಡುತ್ತೆ ನಿಮಗೆ. ಇಲ್ಲಿ ಹೋದ್ರೆ ಕನ್ಫ್ಯೂಷನ್ ಆಗ್ಬಿಡ್ತದೆ. ಏನ್ ಕನ್ಫ್ಯೂಷನ್ ಅಂದ್ರೆ, ಇವನನ್ನೇ ಆತ್ಮ ಅಂತ ಕರಿಬೇಕು. ಈಶ್ವರ ಅಂದ್ರೆ ಇವನು ಆತ್ಮ ಅಂತ ಕರಿಬೇಕು. ಇವನನ್ನೇ ಆತ್ಮ ಅಂತ ಕರೆದ್ರೆ ಮತ್ತೆ ಆ ಫಿಲಾಸಫಿಗೆ ಹೋಗ್ಬಿಡ್ತೇವೆ ನಾವು. ಯಾವುದು ಪ್ರಸಾದ್ ಈ ಇದೇನು ಪ್ರಜ್ಞಾನಂ ಬ್ರಹ್ಮ ಇದ್ದಾನೆ, ಇವನು ಸಾಕ್ಷಾತ್ ಏನಾಗ್ಬಿಡ್ತಾನೆ? ಆತ್ಮ ಆಗ್ಬಿಡ್ತಾನೆ. ಪ್ರಜ್ಞಾನಂ ಬ್ರಹ್ಮ ತುರ್ಯ ಅವನು ಪ್ರಾಜ್ಞನೂ ಆತ್ಮ ಆಗೋದಿಲ್ಲ. ಪ್ರಾಜ್ಞನಲ್ಲಿ ಆತ್ಮ ಇದ್ದಾನೆ ಇಲ್ಲ ಅಂತಿಲ್ಲ, ಆದ್ರೆ ಪ್ರಾಜ್ಞನೇ ಆತ್ಮ ಅಲ್ಲ. ಅದು ತಪ್ಪಬೇಕು ಅಂತಂದ್ರೆ ಸುಲಭ. ಇವನನ್ನ ಸೃಷ್ಟಿಯ ದೃಷ್ಟಿಯಿಂದ ಸರ್ವೇಶ್ವರ ಅಂತ ಕರೆದ್ರೆ ಸರಿ ಹೋಗ್ತದೆ. ನೋಟ್ ಮಾಡ್ಕೊಂಡ್ರೆ ಚಿಂತೆ ಇಲ್ಲ. ಸೃಷ್ಟಿಯ ದೃಷ್ಟಿಯಿಂದ ಪ್ರಾಜ್ಞನ ತತ್ವವು ಸಾಕ್ಷಾತ್ ಈಶ್ವರನೇ ಆಗಿದೆ. ಬ್ರಾಕೆಟ್ನಲ್ಲಿ ಪ್ರಾಜ್ಞೆ ಅಷ್ಟೇ ಅಲ್ಲ, ಸ್ವಪ್ನೀಯ ಸ್ಥಿತಿಯಲ್ಲಿಯೂ ಜಾಗೃತನ ಸ್ಥಿತಿಯಲ್ಲಿಯೂ ಸ್ವರೂಪದಿಂದ ಈಶ್ವರನೇ ಆಗಿದ್ದ. ಉಪಾಧಿಗಳಿಂದ ಸಹಿತವಾಗಿ ವೈಶ್ವಾನರ ತೈಜಸ ಪ್ರಾಜ್ಞ ಎಂದು ಹೆಸರಿಸಲಾಗಿದೆ. ಕ್ಲಿಯರ್ ಆಯ್ತಾ? ಒಂದ್ಸಲ ನೀವು ಈಶ್ವರ ಅಂತ ಕರೆದ ಮೇಲೆ ಸಹಜವಾಗಿ ಸರ್ವಜ್ಞ ಸರ್ವಶಕ್ತ ಅಂತರ್ಯಾಮಿ ಏಷಃ ಈಶ್ವರ ಸರ್ವಜ್ಞ ಏಷಃ ಈಶ್ವರ ಅಂತರ್ಯಾಮಿ ಏಷಃ ಈಶ್ವರ ಸರ್ವಭೂತಾನಾಂ ಯೋನಿಹಿ. ಅಲ್ಲಿಗೆಲ್ಲ ಸರಿ ಹೋಗ್ತದೆ. ಭಾಷ್ಯ 17. ಸ್ವರೂಪ ಅವಸ್ಥಃ ಸರ್ವೇಶ್ವರಃ ಸಾಧಿ ದೈವಿಕಸ್ಯ ಭೇದ ಜಾತಸ್ಯ ಸರ್ವಸ್ಯ ಈಶಿತ ಜಾತಿ ಅಂತರಭೂತಃ ಇದು ಬಹಳ ಸುಂದರವಾಗಿದೆ. ಈಶಃ ಹಿ ಸ್ವರೂಪ ಅವಸ್ಥಃ ಸರ್ವೇಶ್ವರ. ಈಶಃ ಪ್ರಾಜ್ಞಃ ಸ್ವರೂಪ ಅವಸ್ಥಃ, ತನ್ನ ಸ್ವಸ್ವರೂಪದಿಂದ ಇವನು ಈಶ್ವರನೇ ಆಗಿದ್ದಾನೆ. ಅವರಿಬ್ರು ಅವರೂ ಸ್ವರೂಪದಿಂದ ಈಶ್ವರರೇ ಆಗಿದ್ದಾರೆ. ಇನ್ಫ್ಯಾಕ್ಟ್ ಒಂದು ಹೆಜ್ಜೆ ಮುಂದೆ ಹೋಗಿ ನಾವು ನಿರ್ಧರಿಸಿದ್ದಾದ್ರೆ ಅವರು ಆತ್ಮರೇ ಆಗಿದ್ದಾರೆ, ಅರಿವಿನ ಸ್ವರೂಪರೇ ಆಗಿದ್ದಾರೆ. ಆದರೆ ಸಜ್ಜ ಜಿಜ್ಞಾಸ ಸೃಷ್ಟಿಯ ದೃಷ್ಟಿಯಿಂದ ಆಗ್ತಾ ಇದ್ದರಿಂದಾಗಿ ನಾವು ಈಶ್ವರ ಅನ್ನೋ ಶಬ್ದವನ್ನು ಇಲ್ಲಿ ಪ್ರಯೋಗಿಸಿದಲ್ಲಿ ಅರ್ಥ ಇದೆ. ನಿರರ್ಥಕ ಅಲ್ಲ ಅಂತಷ್ಟೇ, ನಿರರ್ಥಕ ಅಲ್ಲ. ವಾಸ್ತವಿಕವಾಗಿ ಅವಶ್ಯಕತೆ ಇಲ್ಲ, ಆದರೂ ಕೂಡ ನಾವು ಬಳಸಿದ್ದೆ ಅದು ನಿರರ್ಥಕನೂ ಅಲ್ಲ, ಅದಕ್ಕೊಂದು ಅರ್ಥ ಇದೆ. ಸರ್ವಜ್ಞ ಅವನೇನು, ಅವನು ಸರ್ವೇಶ್ವರ. ಈಗ ಅನ್ಯೇಷಾಂ ಇವ ಅಂತ ಮುಂದಿನ ವಾಕ್ಯ ಹೇಳ್ತಾರೆ. ಬೇರೆಯವರ ಜಿಜ್ಞಾಸದಲ್ಲಿ ಜಾತಿ ಅಂತರಭೂತ, ಬೇರೆಯವರ ಜಿಜ್ಞಾಸದಲ್ಲಿ ಅನೇಕಾನೇಕ ಬೇರೆ ಬೇರೆಯ ಜಾತಿಯನ್ನು ನೋಡುತ್ತಾರೆ. ನಿಮ್ಮ ಆಧುನಿಕ ಕಾನ್ಸ್ಟಿಟ್ಯೂಷನ್ ಜಾತಿ ಅಲ್ಲ ಇದು. ಇದು ಏನು ಅಂತಂದ್ರೆ, ಜೀವನಿಗಿಂತ ಈಶ್ವರ ಬೇರೆ, ಈಶ್ವರನಿಗಿಂತ ಜೀವ ಬೇರೆ. ಈ ಜಾತಿ ಈಶ್ವರ ಜಾತಿಯೇ ಬೇರೆ, ಜೀವನ ಜಾತಿಯೇ ಬೇರೆ. ಇದಕ್ಕೇನಂತಾರೆ, ತಟಸ್ಥ ಈಶ್ವರವಾದ ಅಂತ ಕರೀತಾರೆ. ಬರ್ಕೋರಿ ತಟಸ್ಥ ಈಶ್ವರವಾದದಲ್ಲಿ, ತಟಸ್ಥ ಈಶ್ವರವಾದದಲ್ಲಿ ಸೃಷ್ಟಿ ಮಾಡುವುದಕ್ಕೆ ಬೇಕಾದ ಸೃಷ್ಟಿಯನ್ನು ಮಾಡುವುದಕ್ಕೆ ಬೇಕಾದ ಪದಾರ್ಥಗಳು ಮತ್ತು ಇತರ ಸಾಮಗ್ರಿಗಳು ಈಶ್ವರನಲ್ಲಿ ಇಲ್ಲ ಎನ್ನುವುದು ಇವರ ವಾದ. ಹೇಳ್ರಿ, ಏನೇನಿಲ್ಲ? ಏನೇನಿಲ್ಲ? ಉಪಾದಾನ ಇಲ್ಲ. ಮತ್ತೆ ಇತರ ಸಲಕರಣೆಗಳು ಯಾವುವು? ಸರ್ಕಾರಿ ಸಲಕರಣೆಗಳು ಯಾವುವು? ಸರ್ವಜ್ಞತ್ವ, ಸರ್ವಶಕ್ತಿತ್ವ, ನಿಮಿತ್ತ ಕಾರಣಗಳು. ಸೊ ಈಶ್ವರನಲ್ಲಿ ಯಾವು ಇಲ್ಲ ಅನ್ನುವುದು ಇವರ ವಾದ. ಮತ್ತೆ ಈಶ್ವರ ಹೇಗಿದ್ದಾನೆ? ತಟಸ್ಥ. ಅದಕ್ಕೆ ತಟಸ್ಥ ಈಶ್ವರವಾದ. ಓಂ ತಟಸ್ಥ ಈಶ್ವರ ಯಮಃ ಅಂತ ಹೇಳ. ಈಶ್ವರನಲ್ಲಿ ಈ ಪ್ರಕಾರವಾದಂತಹ ಪದಾರ್ಥ ಮತ್ತು ಸಲಕರಣೆಗಳು ಇಲ್ಲದೆ ಇದ್ದರಿಂದಾಗಿ ಈಶ್ವರನು ಪರಿಚ್ಛಿನ್ನನಾಗುತ್ತಾನೆ. ಕಾಮ ಅಸರ್ವಜ್ಞತ್ವನಾಗುತ್ತಾನೆ. ಅಸರ್ವಜ್ಞತ್ವ ಈಶ್ವರ ಬಿಕಾಸ್ ಲಿಮಿಟೆಡ್, ಬಿಕಾಸ್ ಅನದರ್ ಫಾಲೋ ಇಸ್ ದೇರ್. ಜೀವ ಜೀವನು ಎಷ್ಟು ಸೀಮಿತವೋ ಅವನನ್ನು ಹೊರತುಪಡಿಸುವ ಈಶ್ವರನು ಕೂಡ ಅಷ್ಟೇ ಸೀಮಿತ ಆಗ್ತಾನೆ. ಯಾಕೆ ನೀವು ತಿಳ್ಕೋಬಾರ್ದು ಎಲ್ಲ ದ್ವೈತಿಗಳು, ಯಾಕೆ ತಿಳ್ಕೋಬಾರ್ದು ಇದನ್ನ? ಅರ್ಥ ಆಗಲಿಲ್ಲ. ಇಫ್ ಜೀವ ಹ್ಯಾಪನ್ಸ್ ಟು ಬಿ ಲಿಮಿಟೆಡ್ ಈಕ್ವಲಿ ಈಶ್ವರ್ ಆಲ್ಸೋ ಬಿಕಮ್ಸ್ ಲಿಮಿಟೆಡ್ ವಿತ್ ರೆಫರೆನ್ಸ್ ಟು ಜೀವ. ಇಷ್ಟೇ ರೀ, ಅವನ್ ಇವನಲ್ಲ ಇವನ್ ಅವನಲ್ಲ, ಮತ್ತೆ ಲಿಮಿಟೇಷನ್ ಹೌದಲ್ಲ, ಮುಗಿದಿತ್ತಲ್ಲ ಮತ್ತೆ ಏನು ತೂಕ ಮಾಡೋಣ ಇಬ್ಬರು. ಅವನ್ ಇವನಲ್ಲ ಇವನ್ ಅವನಲ್ಲ, ಇದೇ ಅವರಿರುವ ಲಿಮಿಟೇಷನು. ಹೀಗಾಗಿ ಅಧಿದೈವಿಕ ಅಧಿಭೌತಿಕ ಆಧ್ಯಾತ್ಮಿಕ ಮೂರು ಲೋಕಗಳನ್ನು ಆಳತಾ ಇದ್ದಾನೆ ಈಶ್ವರ ಅನ್ನುವುದು ನಮ್ಮ ವಾದ. ಆದಿದೈವಿಕ ಆಧ್ಯಾತ್ಮಿಕ ಆದಿಭೌತಿಕ ಆಧ್ಯಾತ್ಮಿಕ ಎಲ್ಲವನ್ನೂ ಆಳ್ತಾ ಇದ್ದ. ಅವರ ಅರ್ಥ ಪ್ರಕಾರ ಅವನಲ್ಲಿ ಪದಾರ್ಥ ಇಲ್ಲ, ಉಪಾದಾನ ಇಲ್ಲ, ಅವನಲ್ಲಿ ಜ್ಞಾನ ಇಲ್ಲ, ಅವನಲ್ಲಿ ಉಂಟು ಮಾಡುವ ಶಕ್ತಿ ಇಲ್ಲ. ಅವರು ಹ್ಯೂಜ್ ಎನರ್ಜಿ ತರ ಸುಮ್ಮನೆ ಕೂತ್ಕೊಂಡಿದೆ, ಅದನ್ನು ಕೂತರು ಮಾಸ್ ಆಫ್ ಎನರ್ಜಿ. ಅಲ್ಲ ಏನು ಉಪಯೋಗ ಅನ್ನೋ ಈ ಪ್ರಶ್ನೆ ಎಷ್ಟು ಮಜಾ ಇದೆ ಅಂದ್ರೆ, ಜ್ಞಾನಿ ಯಾರು? ಅರಿವಿನ ಅರಿವೇ ತಾನು ಅನ್ನುವಂಥದ್ದನ್ನ ಸ್ಪಷ್ಟ ಮಾಡಿಕೊಂಡವನು ಜ್ಞಾನ ಅಂದ್ರೆ ಅರಿವಿನ ಘನ. ಏನು ಉಪಯೋಗ ಅರಿವಿನ ಘನ? ಏನು ಉಪಯೋಗ? ನೀವು ಪರಬ್ರಹ್ಮ ಸ್ವರೂಪದ ದೃಷ್ಟಿಯಿಂದ ಮಾತ್ರ ಮಾತಾಡಿದ್ದಾದರೆ ಉಪಯೋಗ ಆಗಲಿಕ್ಕೆ ಅನ್ಯ ಪ್ರಪಂಚವೇ ಇಲ್ಲ, ಅನ್ಯ ಇನ್ನೊಂದು ಯಾವುದೂ ಇಲ್ಲ, ಅವನೇ ಇದ್ದಾನೆ ಎಲ್ಲೆಲ್ಲೂ. ಆಮೇಲೆ ಅನ್ಯ ಪ್ರಶ್ನೆಯನ್ನು ಉಪಯೋಗ ಪ್ರಶ್ನೆಯನ್ನು ಯಾರಿಂದ ಯಾರು ಉಪಕಾರ ಆಗಬೇಕಾಗಿದೆ? ಆ ಪ್ರಶ್ನೆ ಇಲ್ಲ. ಆದ್ರೆ ನಾವೀಗ ಸೃಷ್ಟಿಯ ದೃಷ್ಟಿಯಿಂದ ಮಾತಾಡ್ತಾ ಇದ್ವಲ್ಲ, ಹೀಗಾಗಿ ಅವನನ್ನು ತಟಸ್ಥಾನಲಿಕ್ಕೆ ಆಗೋದಿಲ್ಲ. ಹೇ ಸೌಮ್ಯ, ಇದು ಮೊದಲು ಸತ್ಯ ಆಗಿತ್ತು ಅನ್ನುವ ಉಪದೇಶದ ಮೂಲಕವಾಗಿ ಇದು ಈಗ ಉಂಟಾಯಿತು ಅಂತ ತೈತ್ರಿ ಹೇಳಿದ್ರ ಅರ್ಥದಲ್ಲಿ ಉಂಟಾದದ್ದು ಅವನಿಂದಲೇ ಉಂಟಾಗಿದೆ, ಅವನೇ ಮಾಡಿದ್ದಾನೆ, ಇದರೊಳಗಿರೋದು ಅವನೇ ಅನ್ನುವಂಥದ್ದು ತೈತ್ರಿಯ ಮಾರ್ಗದರ್ಶನದಲ್ಲಿ. ನೀವು ಪೂರಾ ಆಗಮಶಾಸ್ತ್ರವನ್ನೇ ದೋಷಪೂರಿತವಾಗಿ ಮಾಡಿಬಿಟ್ರಿ. ಯಾವಾಗ ಅವನಲ್ಲಿ ಉಪಾದಾನ ಮತ್ತು ನಿಮಿತ್ತ ಇಲ್ಲ ಅನ್ನೋದನ್ನು ಹೇಳ್ತಾ ನೀವು ಪೂರ ಶಾಸ್ತ್ರವನ್ನು ಏನ್ ಮಾಡ್ಬಿಟ್ರಿ, ಅಪ್ಸೈಡ್ ಡೌನ್ ಮಾಡ್ಬಿಟ್ರಿ ನೀವು. ಆದ್ದರಿಂದ ಪರಿಚ್ಛಿನ್ನತ್ವ ಅಸರ್ವಜ್ಞತ್ವ ರಾಗದ್ವೇಷಾದಿಗಳು ಅವನಿಗೆ ಪ್ರಾಪ್ತವಾಗ್ತವೆ. ಯಾಕಂದ್ರೆ ಅವನು ಲಿಮಿಟೆಡ್ ಅಲ್ವಾ, ಹಿಂಗಾಗಿ ಅವನಿಗೆಲ್ಲ ಪ್ರವೇಶವಾಗ್ತವೆ, ಅವೆಲ್ಲವೂ ದೋಷಪೂರಿತವಾಗಿರ್ತವೆ. ಇದು ಅವಾಂತರ, ಇದೊಂದು ಅವಾಂತರ ಸೃಷ್ಟಿಯಾಗ್ತದೆ. ಹಾಗಿಲ್ಲ, ಸಾಧಿದೈವಿಕಸ್ಯ ಭೇದ ಜಾತಸ್ಯ ಸರ್ವಸ್ಯ ಈಶಿತ. ಇವನು ಯಾರು? ಈಶ್ವರ. ಈ ಮೂರು ಲೋಕಗಳನ್ನು ಆಳ್ತಾ ಇರುವವನು. ಯಾವ ಮೂರು ಲೋಕ? ಆದಿದೈವಿಕ, ಆದಿಭೌತಿಕ, ಆಧ್ಯಾತ್ಮಿಕ. ಇದರಲ್ಲಿ ಜಾತಿ ಅಂತರ ಬೇರೆಯವರಲ್ಲಿ ಮಾಡದಂತೆ ಇವರಲ್ಲಿ ಮಾಡುವ ಅವಶ್ಯಕತೆ ಇಲ್ಲ. ಅನ್ಯೇಷಾಂ ಓಕೆ, ಯಾಕೆಂದರೆ ಬರ್ಕೊಳ್ಳಿ, ಜೀವನು ಜಾತ್ಯ ಬೇರೆ ಅಲ್ಲ, ಉಪಾಧಿಯಿಂದ ಬೇರೆ ಅನಿಸಿಕೊಂಡಿದ್ದಾನಷ್ಟೇ ವಿನಃ ಜಾತ್ಯ ಅವನು ಬೇರೆ ಅಲ್ಲ. ಬ್ರಹ್ಮನೇ ತಾನೆ ಜಾತ್ಯ ಅಂದ್ರೆ ಇವನು ಸ್ವರೂಪತಃ, ಸ್ವರೂಪದಿಂದ ಅವನು ಬೇರೆ ಅಲ್ಲ. ಏನು ಸ್ವರೂಪ ಬೇರೆ ಅಲ್ಲ ಅಂದ್ರೆ, ಈಶ್ವರನ ಸ್ವರೂಪವು ಜೀವನ ಸ್ವರೂಪವು ಒಂದೇ ಕೋಟಿದೆ, ಪ್ರಾಣಬಂಧನಂ ಹಿ ಸೌಮ್ಯಾ ಮನಃ ಇತಿ ಶ್ರುತಿಃ. ಶ್ರುತಿ ಚಾಂದೋಗ್ಯದಲ್ಲಿ ಹೇಳ್ತಾರೆ ಪ್ರಾಣಬಂಧನಂ ಹಿ ಸೌಮ್ಯ ಮನಃ. ಮನಸ್ಸು ಅಂದ್ರೆ ಏನಪ್ಪ, ಪ್ರಾಣದ ಬಂಧನ. ಪ್ರಾಣವನ ಮನಸ್ಸು ಅಂದ್ರೆ ಅಂತಃಕರಣ. ಏನಂತಃಕರಣ ಅಂದ್ರೆ ಯಾವುದು ಪ್ರಾಣವನ್ನ ಬಂಧಿಸಿ ಹಿಡಿಯಲ್ಪಟ್ಟಿದೆಯೋ ಅದು ಪ್ರಾಣಬಂಧನ. ಯಾವುದು ಪ್ರಾಣದಿಂದ ಬಂಧಿಸಲ್ಪಟ್ಟಿದೆಯೋ. ಈ ನೀವು ಕೋಟ್ ಮಾಡೋದ್ರಿಂದ ಏನು ಸಿದ್ಧವಾಯಿತು ಏನಂದ್ರೆ, ಈ ಮನಸ್ಸಿನಲ್ಲಿ ಅವನು ಇದ್ದುಕೊಂಡು, ಮನಸ್ಸಿನಲ್ಲಿ ಇದ್ದುಕೊಂಡು ಮನಸ್ಸಿನಿಂದ ಹೊರಗೆ ಬಂದ್ರಲ್ಲ, ಮನಸ್ಸಿನಲ್ಲಿ ಇದ್ದುಕೊಂಡಾಗ ಮಾತ್ರ ಅವನು ಎಲ್ಲವನ್ನು ಅರಿತುಕೊಳ್ತಾನೆ. ಇದೇ ಬ್ರಹ್ಮ ಮನಸ್ಸಿನಿಂದ ಹೊರಗೆ ಬಂದ್ಬಿಟ್ಟಿದ್ದಾರೆ ಅವನಿಗೆ ಯಾವುದ್ರ ಅರಿವೂ ಆಗುದಿಲ್ಲ. ಯಾಕೆ, ಅರಿತುಕೊಳ್ಳಿಕ್ಕೆ ಏನ್ ಬೇಕು? ಮನಸ್ಸು ಬೇಕು, ಬುದ್ಧಿ ಬೇಕು, ಅಂತಃಕರಣ ಬೇಕು. ನಮಗುಂಟಾಗುವ ಎಲ್ಲ ಜ್ಞಾನಗಳು ಎಲ್ಲಿ ಉಂಟಾಗ್ತವೆ? ಅಂತಃಕರಣದಲ್ಲಿ ಆಗ್ತವೆ. ಆತ್ಮಜ್ಞಾನವೂ ಕೂಡ ಅಂತಃಕರಣದಲ್ಲಿ ಆಗ್ತದೆ. ಹಾಗಿದ್ರೆ ಅಂತಃಕರಣ ಯಾವಾಗಲೂ ಇದೆ, ಯಾವಾಗಲೂ ಆತ್ಮಜ್ಞಾನ ಇರಬೇಕಲ್ಲ. ದುರ್ದೈವ ಏನಂದ್ರೆ, ಎಲ್ಲ ಜ್ಞಾನಗಳು ಅನ್ನುವ ಶಬ್ದ ವಿಷಯಾಧಾರಿತ ಶಬ್ದ. ಶಬ್ದ ಸ್ಪರ್ಶ ರೂಪ ರಸಗಂಧ ವಿಷಯಾಧಾರಿತವಾದಂತ ಅರ್ಥ. ಎಲ್ಲ ಅಂತ ಎಲ್ಲ ಜ್ಞಾನಗಳು, ಎಲ್ಲ ಜ್ಞಾನಗಳೇನು, ಎಲ್ಲ ಜ್ಞಾನಗಳು, ಅದು ರೊಟ್ಟಿ ಚಪಾತಿ ಏನ್ ಬೇಕಾದವರು ಪುರಿ ಆಗಿರ್ಬೋದು, ಅದು ಎಲ್ಲ ಜ್ಞಾನ. ಹೂವು ಹಣ್ಣು ಕಾಯಿಗಳಾಗೋದು, ವೃಕ್ಷ ಆಗಿರ್ಬೋದು, ಪಕ್ಷಿಗಳಾಗೋದು, ಪ್ರಾಣಿಗಳಾಗೋದು, ಇವೆಲ್ಲವುಗಳ ಜ್ಞಾನ ಅಂದ್ರೆ ಏನ್ ಅರ್ಥ? ಇವೆಲ್ಲವುಗಳ ಜ್ಞಾನ ಅಂದ್ರೆ ಶಬ್ದಸ್ಪರ್ಶಾದಿಗಳ ಜ್ಞಾನ. ಈ ಶಬ್ದಸ್ಪರ್ಶಾದಿಗಳ ಜ್ಞಾನ ವಿಷಯಾಧಾರಿತವಾದ ಜ್ಞಾನ. ಹೀಗಾಗಿ ಇದಕ್ಕೆ ಪ್ರತ್ಯಕ್ಷ ಪ್ರಮಾಣ ಆಧಾರಿತ ಜ್ಞಾನಗಳು. ಪ್ರತ್ಯಕ್ಷ ಇಂದ್ರಿಯಗಳಿಂದ ಆಧಾರಿತವಾದ ಜ್ಞಾನ. ಪ್ರತ್ಯಕ್ಷ ಇಂದ್ರಿಯಗಳು ಏನು ಸ್ವಭಾವದಿಂದ ಹೊರಮುಖವಾಗುತ್ತೆ. ಅಲ್ಲಿಗೆ ಒಂದು ಅನಾಲಿಸಿಸ್ ಮುಗೀತು. ಮತ್ತು ಆತ್ಮ ಏನಿದು, ಇದು ಹೊರಮುಖ ಇಲ್ಲ. ಹೀಗಾಗಿ ವಿಷಯಿ ಸ್ವರೂಪದಿಂದ ಆತ್ಮನೇ ಆಗಿದ್ದಾನೆ. ವಿಷಯ ವಿಷಯಿ ವಿಷಯಿ ಸ್ವರೂಪದಿಂದ ಆತ್ಮನೇ ಆಗಿದ್ದಾನೆ. ಇಂತಹ ಈ ಆತ್ಮನನ್ನ ನಾವು ಭೇದವನ್ನ ಮಾಡಿ ಹೇಗೆ ನೋಡಲು ಸಾಧ್ಯ? ಆ ಜೀವನು ಸ್ವರೂಪದಿಂದ ಅರಿವೆ ಚೈತನ್ಯವೇ ಆಗಿದ್ದಾನೆ, ಈಶ್ವರನು ಸ್ವರೂಪದಿಂದ ಚೈತನ್ಯವೇ ಆಗಿದ್ದಾನೆ. ಹೀಗೆ ತೆರೆಯು ಸ್ವರೂಪದಿಂದ ನೀರೇ ಆಗಿದೆ, ಸಮುದ್ರವು ಸ್ವರೂಪದಿಂದ ನೀರೇ ಆಗಿದೆ. ಆ ನೀರು ಎರಡಾಗಿ ಭೇದವಾಗಿ ನೋಡ್ಲಿಕ್ಕಂತೂ ಆಗೋದಿಲ್ಲ. ನೀವು ಭೇದವಾಗಿ ನೋಡಿದ್ದೇನು, ಸಮುದ್ರ ಎನ್ನುವ ಉಪಾಧಿ, ತೆರೆ ಎನ್ನುವ ಉಪಾಧಿ. ಹಾ, ಡೆಫಿನೆಟ್ಲಿ ಇವೆರಡನ್ನು ಬೇರೆ ಬೇರೆಯಾಗಿ ನೋಡಿ, ನಾವು ಬೇಡ ಅನ್ನೋದಿಲ್ಲ, ಅದಕ್ಕೆ ನಾವು ವಿರೋಧವನ್ನು ಮಾಡೋದಿಲ್ಲ. ಸ್ವರೂಪದಿಂದ ಇವೆರಡೂ ನೀರೇ ನೀರು ಆಗಿದೆ ಅನ್ನುವಂಥದ್ದು ಏನಿದೆಯಲ್ವೋ, ಅದನ್ನು ಎರಡಾಗಿ ಹೇಗೆ ನೋಡ್ತೀರಾ? ನೋಡುವ ಪ್ರಯತ್ನ ಮಾಡ್ತೀವಿ ಅಂದ್ರೂ ಅದನ್ನು ನೋಡ್ಲಿಕ್ಕೆ ಆಗೋದಿಲ್ಲ. ಮಂಡುವಾದ ಆದರೂ ಇವರು ಇಷ್ಟು ತಿಳಿಸಿ ಹೇಳಿದ್ರು, ಇವರು ಮಂಡವಾದ ಮಾಡಿದ್ರು, ಇವ್ರು ಎಂತ ಮಂಡಿರ್ಬೇಕು? ತಿಳಿಸಿ ಹೇಳಿ ಕೂಡಿಸಿ ಹೂ ಅಂತಾರೆ. ನಮ್ ದುಃಖ ಬೇಡ, ನಮ್ಮ ಮರಣ ಬೇಡ, ನಮ್ಮ ನೋವು ಬೇಡ, ನಾವು ಈ ಪ್ರಕಾರವಾದ ಪರಿಮಿತಿಯನ್ನು ನಮಗೆ ಸಹಿಸ್ಕೊಳ್ಳಿಕ್ ಆಗೋದಿಲ್ಲ. ಹಾಗೆ ಅವು ನಿಮ್ಮ ಸ್ವಭಾವ ಹೆಂಗಾಗ್ತವೆ? ಯಾವುದನ್ನು ನೀವು ಸಹಿಸ್ಲಿಕ್ಕೆ ಆಗೋದಿಲ್ಲವೋ ಅದು ನಿಮ್ಮ ಸ್ವಭಾವ ಆಗಲಿಕ್ಕೆ ಸಾಧ್ಯವಿಲ್ಲ. ತಿಳ್ಕೊಳ್ಳಿ ಇದನ್ನ ಸೂತ್ರ. ಯಾವುದನ್ನು ನಾನು ಸಹಿಸೋದಿಲ್ಲವೋ ಅದು ನನ್ನ ಸ್ವಭಾವ ಆಗ್ಲಿಕ್ಕೆ ಸಾಧ್ಯವಿಲ್ಲ. ಏನು, ಮರಣವನ್ನು ಸಹಿಸೋದಿಲ್ಲ. ನೀವು ಸಹಿಸೋದಿಲ್ಲ ಅಂತ ಹೇಳುವಾಗಲೇ ಅಪ್ರತ್ಯಕ್ಷವಾಗಿ ಹೇಳಿಬಿಟ್ಟು ಮರಣವು ನನ್ನ ಸ್ವಭಾವ ಅಲ್ಲ ಅಂತ ಹೇಳಿಬಿಟ್ಟು ಅಪ್ರತ್ಯಕ್ಷವಾಗಿ ಪ್ರತ್ಯಕ್ಷವಾಗಿ ಹೇಳಿಲ್ಲ. ದುಃಖವನ್ನು ಸಹಿಸ್ಲಿಕ್ಕಾಗೋದಿಲ್ಲ. ಯಾಕಾಗೋದಿಲ್ಲ? ದುಃಖ ನನ್ನ ಸ್ವಭಾವ ಅಲ್ಲ. ಕಣ್ಣಲ್ಲಿಯ ಕಸವನ್ನ ಸಹಿಸ್ಕೊಳ್ಳಿಕ್ಕಾಗುದಿಲ್ಲ. ಯಾಕಾಗುದಿಲ್ಲ? ಆ ಕಸ ನನ್ನ ಸ್ವಭಾವ ಅಲ್ಲ. ಇದು ನಮ್ದು ABCD ಕ್ಲಾಸ್, ಒರಿಜಿನಲ್ ಕ್ಲಾಸ್, ಕ್ಲಾಸ್ ನಂಬರ್ 1 ಇದು. ಅಂದಮೇಲೆ ಇವು ಯಾವಾಗ ನಿಮ್ಮ ಸ್ವಭಾವ ಅಲ್ಲ ಅಂದಮೇಲೆ ನನ್ನ ಸ್ವಭಾವ ಏನು? ಇವುಗಳ ವಿರುದ್ಧವಾದ್ದೇ ನನ್ನ ಸ್ವಭಾವ ಅಂತ ಅನುಮಾನದಿಂದ ಸಿದ್ಧವಾಗ್ತದೆ. ಫೇಶುವಲಿ ನೋಡಿದ್ರೆ ನಮಗೆ ಸಿದ್ಧವಾಗ್ತದೆ ಇದು ವಿರುದ್ಧವಾದ್ದೇ ನಮ್ಮ ಸ್ವಭಾವ. ದುಃಖದ ವಿರುದ್ಧ ಸ್ವಭಾವ ಯಾವುದು? ಮರಣದ ವಿರುದ್ಧ ಸ್ವಭಾವ ಯಾವುದು? ಅಮೃತತ್ವ. ಬಟ್ ನೀನು ಸಚ್ಚಿದಾನಂದ ಇದೀಯ ಆತಲ್ ನಾರಾಯಣ ಇಲ್ಲಿ ತನಕನು ಕೇಳ್ತಾರ ಹ್ಞೂ ಅಂತಾರೆ ಪಲಟಿ ಹೊಳಬಿಡ್ತ ಅಲ್ಲಿ ಹೋಗು. ನಾವು ಹಿಂಗೆ ಸ್ವಭಾವ ಅಲ್ಲ ಅಲ್ಲ ಅಲ್ಲ ಅನ್ಕೋತಾನೆ ಇರೋದು ಅಲ್ಲೂ. ಮತ್ತೆ ಕೊನೆ ಯಾವಾಗ? ಅಲ್ಲಿ ಹೋದ್ಮೇಲೆ ಕೊನೆ. ಅಲ್ಲಿ ಹೋಗಿ ಹೆಂಗ್ ಕೊನೆ ಆಗ್ತದ? ನಾರಾಯಣ ಶಂಖಚಕ್ರ ಗದಾಧಾರಿ ನಾರಾಯಣ ಅವನ್ನೆಲ್ಲ ನೋಡ್ಕೋತ ಇಲ್ಲಿ ತನಕ ಬಂದು ನಮ್ದ ಹೋಳಿಗೆ ಊಟ ಮಾಡಿ ನಮ್ದ ತಿಂಡಿ ತಿಂದು ಅಲ್ಲಿ ಅಂತ ನಮ್ ಚಾತ್ರಾಲಯ ಮಕ್ಕಳು ಮಾಡ್ದಂಗೆ ಮೈಸೂರು ಮಕ್ಕಳು ಹೇಳ್ತಾವೆ. ಎಲ್ಲ ಮಕ್ಕಳು ಹಿಂಗೆ ಹೇಳ್ತಾವ ಅಂತ ನಾನು ಹೇಳಲಿಕ್ಕೆ ಆಗುದಿಲ್ಲ. ಬಟ್ ಮೈಸೂರು ಮಕ್ಕಳು ಹೇಳ್ತಾರೆ ಸ್ವಾಮೀಜಿ ಏನ್ ಮಾಡ್ತಾರೆ ಏನ್ ಮಾಡೋದಿಲ್ಲ ತಿಂಗಳ 5 ಬರ್ತಾರೆ ಹೋಗ್ತಾರೆ. ಮೈಸೂರು ಮಕ್ಕಳು ಏನ್ ಮಾಡೋದಲ್ಲ ಪಾಪ ಎಲ್ಲ ದಾನಿಗಳು ನಮ್ಗೆ ತಂದು ಚಾಕ್ಲೇಟ್ ಎಲ್ಲ ತಂದ್ಕೊಂಡು ಕೊಡ್ತಾರೆ. ಅವ್ರು ನಮ್ಗೆ ಬಟ್ಟೆ ಕೊಡ್ತಾರೆ ದಾನಿಗಳು ಬರ್ತಾರೆ ದಾನಿಗಳು ಬರ್ತಾರೆ ಹಂಗೆ ಎಲ್ಲ. ಆ ನಾರಾಯಣ ನೀನೇನು ಮಾಡ್ತಾರೆ ಯಾಕೆ ನೀ ಅರ್ಥ ಮಾಡ್ಕೊಂಡಿಲ್ಲ? ಸುಂದರವಾಗಿ ಸ್ವಾಮಿ ಹೇಳ್ತಾರೆ ವೆನ್ ಯು ಬ್ಲೆಸ್ ಯುವರ್ ಸೆಲ್ಫ್ ದೆನ್ ಯು ಬ್ಲೆಸ್ ಎವ್ರಿಬಡಿ. ವೆನ್ ಯು ಡೋಂಟ್ ನೋ ಹೌ ಟು ಬ್ಲೆಸ್ ದೆನ್ ಯು ಕೆನಾಟ್ ಬ್ಲೆಸ್ ಎನಿಬಡಿ. ನಿನ್ನನ್ನು ನೀನು ಮೊದಲು ಆಶೀರ್ವದಿಸಿಕೋ. ನಿನಗೆ ನೀನು ಆಶೀರ್ವದಿಸುವ ಶಕ್ತಿಯನ್ನ ಮೊದಲು ನೀನು ಪಡ್ಕೋ. ಆಶೀರ್ವದಿಸುವ ಶಕ್ತಿಯನ್ನೇ ನೀನು ಪಡೆಯಲಿಲ್ಲ ಅಂದ್ರೆ ಇನ್ನೊಬ್ರು ಹೇಗೆ ಆಶೀರ್ವಾದ ಮಾಡ್ತೀಯ? ಎಲ್ಲ ಶಾಸ್ತ್ರ ಅಧ್ಯಯನ ಇವೆಲ್ಲ ಏನು ಅಂತಂದ್ರೆ ಇವು ನಿಮ್ಮ ವಾಕ್ ಶಕ್ತಿಯನ್ನು ಬೆಳೆಸ್ತಾರೆ. ಈ ವಾಕ್ ಶಕ್ತಿ ಇದೆಲ್ಲ ಆಯ್ತಮ್ಮ ಒಳ್ಳೆದಾಗುತ್ತೆ ಹೋಗು. ದಿಸ್ ಶುಡ್ ಹ್ಯಾಪನ್, ದಿಸ್ ಮಸ್ಟ್ ಹ್ಯಾಪನ್. ಆ ಒಂದು ವಾಕ್ ಶಕ್ತಿ ಶಾಸ್ತ್ರದ ಸತತವಾದ ಅಧ್ಯಯನದಲ್ಲಿ ಬರ್ತದೆ. ಅಷ್ಟು ನಿಮಗೆ ಫಿಸಿಕಲಿ ನಾವು ಇಂಪ್ರೂವ್ ಆಗಬೇಕಿರುವಂತ ಇತ್ಯಾದಿಗಳನ್ನ ಇದ್ರ ಲಕ್ಷಣಗಳನ್ನು ಗುರುತಿಸಬೇಕಾಗಿತ್ತು ಅಂದ್ರೆ ಇದು ಒಂದು ಒನ್ ಆಫ್ ದಿ ಲಕ್ಷಣ. ಓಕೆ, ಡೋಂಟ್ ಟೇಕ್ ಇಟ್ ಸೀರಿಯಸ್. ನಮಗೇನ್ ಮಾಡೋದು? ವಾಕ್ ಶಕ್ತಿ ಬಂದ್ರಿ, ನಾವು ಕೈಗೆ ಬಂದ ಆತ್ಮಜ್ಞಾನ ಪ್ರಾಪ್ತಿ ಅದು ಸಹ. ವಾಕ್ ಶಕ್ತಿ, ಧನಶಕ್ತಿ, ಜನಶಕ್ತಿ ಬೇಕಿ ನಮಗೆ? ಇಲ್ಲ. ಜನಶಕ್ತಿ ಅಂದ್ರೆ ಅಪ್ಪ ಲಕ್ಷರಿ ಬರ್ತಾರೆ ನೋಡಿ, 10,000 8,000 5,000 ಜನ ಬರ್ತಾರೆ, ಅದಕ್ಕೆ ಜನಶಕ್ತಿ. ಧನಶಕ್ತಿ ಅಂದ್ರೆ ಸುತ್ತೂರು ಸಾಮ್ರಾಜ್ಯ ಬರ್ತದೆ ನೋಡೋಣ. ಇದು ಯಾವ ಶಕ್ತಿ? ಇದು ಧನಶಕ್ತಿ. ಈ ಜ್ಞಾನ ಶಕ್ತಿ ಬಂದ್ಬಿಟ್ಟು ಎಲ್ಲ ಬರ್ತದೆ. ಎನಿವೆ, ವಿ ಆರ್ ಹ್ಯಾಪಿ ವಿತ್ ವಾಟ್ ಎವರ್. ಹೇ ಸೌಮ್ಯ ಮನಃ ಪ್ರಾಣ ಬಂಧನಂ. ಈ ಮನಸ್ಸು ಪ್ರಾಣದ ಬಂಧನದಲ್ಲಿ ಇರುತ್ತದೆ. ಅಯಮೇವ ಹಿ ಸರ್ವಸ್ಯ ಸರ್ವಭೇದ ಅವಸ್ಥಃ ಜ್ಞಾತಾ ಇತಿ ಈಶ ಈಶಃ ಸರ್ವಜ್ಞಃ ಈ ಉಪಾಧಿಗಳಲ್ಲಿ ಇದ್ದುಕೊಂಡು, ಮನಸ್ಸನ್ರಿ ಬುದ್ಧಿ ಅನ್ರಿ ಈ ಉಪಾಧಿಗಳಲ್ಲಿ ಇದ್ದುಕೊಂಡು ಸರ್ವಸ್ಯ ಸರ್ವ ಭೇದ ಅವಸ್ಥಃ ಸಮಸ್ತ ಭೇದ ರಾಶಿಗಳನ್ನ ಜ್ಞಾತ, ಇವನು ಎಲ್ಲವನ್ನು ತಿಳ್ಕೊತಾನೆ. ಕಾರ್ನೊಳಗೆ ಕುತ್ಕೊಂಡು ಕಿಟಕಿಯ ಮೂಲಕವಾಗಿ ಎಲ್ಲವನ್ನು ಹೇಗೆ ತಿಳಿತೋ ಹಾಗೆ ಈಶ್ವರ ಒಳಗೆ ಕುತ್ಕೊಂಡು ಈ ಕಿಟಕಿಯ ಮೂಲಕವಾಗಿ ಏನ್ ಮಾಡ್ತಾನೆ, ಎಲ್ಲವನ್ನು ತಿಳ್ಕೊತಾನೆ. ಹಂಗ ನಾವು ಸರ್ವಜ್ಞ ಅಲ್ಲದೆ ಇನ್ನೇನಾಗಲಿಕ್ಕೆ ಸಾಧ್ಯ? ನೀವಂತೀರಿ ಅವನ್ ಈಶ್ವರ, ಅವನ್ ಸರ್ವಜ್ಞತ್ವ ಇಲ್ಲ, ಅವನ್ ಉಪಾದಾನ ಇಲ್ಲ, ಅವನ್ ತಟಸ್ಥ. ಮತ್ತೆ ಈ ವಿಂಡೋಗಳ ಮೂಲಕವಾಗೆಲ್ಲ ತಿಳಿತಾನ? ಮತ್ತೆ ಈಶಃ ಸರ್ವಜ್ಞ, ಈಶಃ ಅಂತರ್ಯಾಮಿ, ಅಂತಃ ಅನುಪ್ರವಿಶ್ಯ ಸರ್ವೇಷಾಂ ಭೂತಾನಾಂ ನಿಯಂತ ಅಪಿ ಈಶಃ ಜೀವ, ಸಕಲ ಜೀವರಾಶಿಗಳನ್ನ ನಿಯಂತ್ರಿಸೋರು ಯಾರು? ಈಗ ನಾ ಹಿಂಗೆ ಮಾಡಿದೆ, ಮಾಡುವವರು ಯಾರು? ಉಪನ್ಯಾಸ ಕುತ್ಕೊಂಡವನು ಸಟಕ್ ಅಂತ ಎದ್ದು ಹೊರಗೆ ಹೋಗಿ ಬಂದೆ. ಹೋದು ಕಳಿಸಿದವನು ಯಾರು? ಯಾರವನು? ಅದಕ್ಕೆ ಅವ್ರು ಹೇಳ್ತಾರೆ, ಅವನು ಇನ್ನೇನು ಬೇರೆ ಯಾರು ಆಗ ಸಾಧ್ಯವಿಲ್ಲ. ಏಷಃ ಅಂತಃ ಅನುಪ್ರವಿಶ್ಯ ಅಂತರ್ಯಾಮಿ, ಸರ್ವೇಷಾಂ ಅಂತಃ ಅನುಪ್ರವಿಶ್ಯ ಅವನು ಅಂತರ್ಯಾಮಿ, ಎಲ್ಲಾ ಜೀವಭೂತ ರಾಶಿಗಳ ಒಳಭಕ್ಕವನು. ತದೇವಾನುಪ್ರಾವಿಶತ್ ತದನುಪ್ರವಿಶ್ಯ ಸತ್ಯ ತ್ಯಚ್ಚಾಭವತ್ ನಿರುಕ್ತಂ ಚ ನಿರುಕ್ತಂ ಚ ನಿಲಯನಂ ಚ ನಿಲಯನಂ ಚ ವಿಜ್ಞಾನಂ ಚ ವಿಜ್ಞಾನಂ ಚ. ಹೌದಲ್ಲ, ವಿಜ್ಞಾನ ಅವಿಜ್ಞಾನ ನಿಲಯ ಅನಿಲಯ ಎಲ್ಲವೂ ತಾನೇ ಆದ. ಒಳ ಹೊಕ್ಕ ಮೇಲೆ ಮುಗಿದು ಏ ಬಾಡಿಗೆ ಬಂದೋಳು ನೀವು ಒಳಗೆ ಹೋಗ್ತೀರಿ, ಒಳಗೆ ಹೋದ್ರೆ ಮನೇನ ನಿಮ್ದಾಗ್ತದೆ, ಏನು ಒಳಗೆ ಕಾಲಿಟ್ಟಂತ ಜಾಗ ಅಷ್ಟ ನಿಮ್ದಾಗ್ತದೆ. ಹೇಳಿ ಯಾಕೆ ಹೇಳಬಾರ್ದು ಹಂಗೆ? ಮತ್ತೆ ಒಳಗೆ ಹೊಕ್ಕ ಮಾರಾಯ, ಏನ್ ನಾವು ನೀವು ಹೇಳಿದ್ವಿ ಒಳಗೆ ಹೋಗಂತ. ಅದೇನು ಅನುಪ್ರವೇಶ ಅಂತಿದೆ ಅದನ್ನು ಇಲ್ಲಿ ಬರ್ತಾರೆ. ಅಂತರ್ಯಾಮಿ ಅಂದ್ರೆ ಅನು ಅಂತಹ ಅನುಪ್ರವೇಶ ಜೀವ ಅಂತಹ ಯಾವುದ್ರ ಒಳಗೆ? ಸರ್ವೇಷಾಂ ಭೂತಾನಾಂ ಅಂತಹ ಅನುಪ್ರವೇಶ, ಎಲ್ಲ ಜೀವರಾಶಿಗಳ ಅಂತಃಕರಣದ ಒಳಗೆ ಪ್ರವೇಶವಾಗಿ ಏಷಃ ಯೋನಿಹಿ ಸರ್ವಸ್ಯ. ಏನಾಗಿದ್ದಾನೀಗ? ಎಲ್ಲದಕ್ಕೂ ಇವನು ಯೋನಿ ಆಗಿದ್ದಾನೆ, ಕಾರಣ ಆಗಿದ್ದಾನೆ. ಅತ ಈವ ಯಥೋಕ್ತಂ ಸಭೇದಂ ಜಗತ್ ಪ್ರಸೂಯತಿ ಇತಿ ಈಶಃ ಯೋನಿ ಸರ್ವಸ್ಯ. ಈ ಪ್ರಕಾರ ಎಲ್ಲ ಭೇದ ಸಹಿತವಾದ ಜಗತ್ತು, ಕಮ ಭೇದ ಸಹಿತವಾದ ಜಗತ್ತು ಅಂದ್ರೆ ಏನು? ಆಧ್ಯಾತ್ಮಿಕ, ಆದಿಭೌತಿಕ, ಆಮೇಲೆ ಆದಿದೈವಿಕ, ಈ ಮೂರು ಭೇದಗಳನ್ನ ಭೇದಗಳಿಂದ ಕೂಡಿದ್ದು ಇದು ಜಗತ್ತು. ಈ ಜಗತ್ತಿನ ಲಕ್ಷಣ ಏನು ಅಂತಂದ್ರೆ ಈ ಮೂರು ಭೇದಗಳು ಇಲ್ಲಿವೆ. ಆದಿದೈವಿಕ, ಆದಿಭೌತಿಕ, ಆಧ್ಯಾತ್ಮಿಕ. ಆದಿಭೌತಿಕ ಅಂದ್ರೆ ನಮ್ಮೆಲ್ಲರ ಪ್ರಯತ್ನವನ್ನ ಮೀರಿದಂತಹ ಜಗತ್ತು, ಗುಡುಗು ಸಿಡಿಲು ಮಿಂಚು ಇದ್ರ ಮೇಲೆ ನಮ್ಮ ಪ್ರಯತ್ನ ಏನ್ ನಡೀತದೆ? ಸುನಾಮಿ, ಭೂಕಂಪ, ಆಮೇಲೆ ಅಗ್ನಿಕಾಂಡ, ನಮ್ದೇನು ಇದನ್ನ ಮೇಲೆ ನಡೆಯುದಿಲ್ಲ. ಇದೇನಿದು ಆದಿ ಭೌತಿಕ ಇಮ್ಮಿಡಿಯೇಟ್ ಕಂಟ್ರೋಲ್. ಇದು ಸ್ವಲ್ಪ ಗಾಳಿ ಬೀಸ್ತು, ಕಿಟಕಿ ಹಾಕಿ ಅಷ್ಟರ ಮಾಡಿ ಬರ್ತೇನೆ. ಇಲ್ಲಿ ಸೋರ್ತದ ಎದ್ದು ಈ ಕಡೆ ಕೂತ್ಕೊ ಮಾಡಿ ಬರ್ತೇನೆ. ಒಟ್ಟು ನೀನ್ ನೆಪ ಹಾಕ್ಬೇಡ. ಏನು ನೆಪ ಹಾಕ್ಬೇಡ, ಏ ಇದೆಲ್ಲ ಆಗ್ಲಿಕ್ಕೆ ನಂಗೆ ಅಧ್ಯಯನ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಅದನ್ನು ಬರ್ಲಿಕ್ಕೆ ಆಗ್ತಾ ಇಲ್ಲ. ಇದೆಲ್ಲ ನಾವು ಕೊಡೋ ನೆಪಗಳೆಲ್ಲ ಆದಿ ಭೌತಿಕ ನೆಪಗಳು. ಇನ್ನು ಆದಿ ದೈವಿಕ ಆಯ್ತಾ, ಆದಿ ಭೌತಿಕ ಆಯ್ತಾ, ಮೂರನೇದ್ದು ಯಾವುದು? ಆಧ್ಯಾತ್ಮಿಕ. ಆಧ್ಯಾತ್ಮಿಕ ಕೆಮ್ಮು, ಶೀತ, ನೆಗಡಿ, ಹೊಟ್ಟೆ ಹೊರಂತದ. ಮಧ್ಯಪ್ರದೇಶ ಯಾಕೋ ಜಗಳ, ಪಾರ್ಲಿಮೆಂಟ್ ವಿಧಾನಸೌಧ ಭಾರಿ ಜಗಳ ನಡೆದದೆ ಮಧ್ಯಪ್ರದೇಶ. ಇದ್ಯಾವುದು? ಆಧ್ಯಾತ್ಮಿಕ. ಹೌದಲ್ಲ ನೋಡಿ, ಮಾಡಿಸಿಕೊಡುದಿಲ್ಲ ಅದು. ಕೆಂಪ್ಕೋತ ಕೂತ್ಕೊಂಡ್ರೆ ಏನು ಅಧ್ಯಯನ ಮಾಡಿಸಿಕೊಡುದಿಲ್ಲ. ಈ ಮೂರು ಇವಕ್ಕೆ ತಾಪತ್ರಯಗಳು ಅಂತಲೂ ಕರೀತಾರೆ, ತ್ರಯ ತಾಪಗಳು. ಈ ತ್ರಯ ತಾಪಗಳು ತ್ರಯ ಲೋಕದಿಂದ ನಮ್ಗೆ ಪ್ರಾಪ್ತಿ ಆಗ್ತವೆ. ತ್ರಯ ಲೋಕಗಳು ಯಾವುವು ಅಂತಂದ್ರೆ ಆದಿ ದೈವಿಕ, ಆದಿ ಭೌತಿಕ, ಆಧ್ಯಾತ್ಮಿಕ. ಸೊ ಇವೇನು ಭೇದಗಳಿವೆ, ಈ ಭೇದಗಳಿಂದ ಕೂಡಿದಂತಹ ಈ ಜಗತ್ತು, ಇದು ಪ್ರಸೂಯತೆ, ಇದು ಹುಟ್ಟಿಕೊಂತು. ಈ ಜಗತ್ತು ಇದೆ, ಈ ಜಗತ್ತು ಲಯವಾಗ್ತದೆ. ಎಲ್ಲೆಲ್ಲ ಹುಟ್ಕೊಂಡು ಎಲ್ಲಿದ್ದು ಎಲ್ಲಿ ಲಯವಾಗ್ತದೆ? ಆ ಯೋನಿ ಯಾರೋ ಈಶ್ವರ ಯತ ಏವಂ ಪ್ರಭವಶ್ಚ ಅಪ್ಯಯಶ್ಚ ಪ್ರಭವಾಪ್ಯಯೌಹಿ ಭೂತಾನಾಂ ಈಶಃ ಇವ. ಇವನು ಇವನೇ. ಈ ಮೇಲಿನ ಎಲ್ಲ ಕಾರಣಗಳನ್ನು ಸರಿಯಾಗಿ ಇಟ್ಕೊಂಡು ನೋಡಿದಾಗ ಇವನೇ ಸಮಸ್ತ ಜೀವಭೂತ ರಾಶಿಗಳಿಗೆ ಪ್ರಭಾವ, ಅಪ್ಯಯ ಲಯವಾಗುವಿಕೆ, ಪ್ರಭಾವ ಉಂಟಾಗುವಿಕೆ. ಪ್ರಭಾವ ಚೆನ್ನಾಗಿ ಉಂಟಾದಕ್ಕೆ ಪ್ರಭಾವ ಅಂತ ಕರೀತಾರೆ. ಯಾವುದು ಸಂವತ್ಸರದ ಹೆಸರಿದಲ್ಲ, ಹಬ್ಬ ಆಗಿನ ಕಾಲಕ್ಕೆ ಅದು ಹೇಗೆ ಅಲ್ಲ, ಮೊದಲನೇ ಇದ್ದು ಅದೇ ಪ್ರಭಾವ. ಇವು ಇವು 64 ಸಂವತ್ಸರಗಳವಲ್ಲ, ಇವು 64 ಸಂವತ್ಸರ 64 60 ಸಂವತ್ಸರಗಳು ಒಂದು ಸರ್ಕಲ್ ಮುಗಿಸಿ ಆಮೇಲೆ ಸೆಕೆಂಡ್ ಸರ್ಕಲ್ ಸ್ಟಾರ್ಟ್ ಆಗ್ತದೆ. ನೀ ಬದುಕಿದ್ದ ಹೀಗಾಗಿ ಮನುಷ್ಯ ಮಿನಿಮಮ್ 60 ವರ್ಷ ಬದುಕಬೇಕಂತ. ಯಾವುದೇ ಸಂವತ್ಸರ ಹುಟ್ಟಿನ 60 ವರ್ಷಕ್ಕೆ ಪುನಃ ಅದೇ ಸಂವತ್ಸರ ಬರ್ತದೆ. ಸೊ ಇನ್ನೊಂದು 10 ವರ್ಷಕ್ಕೆ ಮಾಮಾಜಿಯವರಿಗೆ ಎರಡನೇ ಸರ್ಕಲ್ ಎರಡನೇ ಸರ್ಕಲ್. ಸೋಮೇಶ್ವರ ಭಟ್ಟ ಅಂತ ಹೇಳಿದ್ನಲ್ಲ, ಇಷ್ಟು ನಾಲ್ಕಡಿ ಇದ್ರು ಅಂತ, ನಾಲ್ಕಡಿ. ಅವ್ರ ಮಗ ಭೈರಂ ಭಟ್ಟ, ಅವರು ಅಷ್ಟೇ. ಅವ್ರ ಮಗ ಗುರುನಾಥ ಭಟ್ಟ, ದೀರ್ಘ ಆಯುಷ್ಯ. ಅವರು ಸ್ವಲ್ಪ ಐದುವರೆ ಅಡಿ ಇರ್ಬೋದು. ಅವ್ರ ಮಗ ಮಹಾದೇವ ಭಟ್ಟ, ರಾಮ್ ಭಟ್ಟ, ಇವರೇ ಮಹಾದೇವಾನಂದ ಸ್ವಾಮಿ. ಅದನ್ನು ಹಿಸ್ಟ್ರಿ ತೆಗೆದ್ರೆ ಭಾರಿ ಮಜಾ ಅದು, ವೆರಿ ಬ್ಯೂಟಿಫುಲ್ ಹಿಸ್ಟ್ರಿ. ನಮ್ಗೆ ಈಗ ಈಗ ಅನಿಸ್ತು ಹೌ ಬ್ಯೂಟಿಫುಲ್ ಇಟ್ ಇದು ಎಲ್ಲ. ಸಾಂಬಾರ್ ನನ್ನ ರೂಮಿನ ಸುತ್ತಮುತ್ತ 4 ಅವರ್ ಇವತ್ತಿನಿಂದ ಅಲ್ಲ. ಯಾವತ್ತ ನಾನು ಯಾಕಂದ್ರೆ 27 ವರ್ಷಕ್ಕೆ ಹಿಂದೆ ಕಾಲಿಟ್ಟೆ, ಅವತ್ತಿನಿಂದ ಇವ್ರು 4 ಸಾಂಬಾರ್ ಕಾಯಿಗಳು, ರತ್ನ ಪಕ್ಷಿಗಳು. ಈ ನನ್ನ ಕೋಣೆ ಇಲ್ಲಿ ಇರ್ತಿದ್ವು, ಅಲ್ಲಿ ಬಂದ್ವು. ಈಗ ನಾ ಎಲ್ಲಿ ಹೋಗ್ತೇನೆ ಬರ್ತವೆ. ಅದಕ್ಕೆ ನಮಸ್ಕಾರಪ್ಪ ವಿಷ್ಣು ಸ್ವರೂಪ ಅಂತ ಕೇಳಿದ್ರು. ಭಾರದ್ವಾಜ ಅಂತಾರೆ, ರತ್ನ ಪಕ್ಷಿ ಅಂತಾರೆ, ಕೆಂಭೂತ ಅಂತಾರೆ. ಏನು ಪಾಪದ ಕೆಟ್ಟ ಹೆಸರು ಕಾಗೆ ನೋಡು ಒಂದೇ ಒಂದು ಎತ್ತು, ಯಾವಾಗಲೂ ಒಂದು ಅದು ಇರೋದ ಒಂದು ಅದು ಇದು ಹಂಗ. ಇದು ಕೂಡ ಒಂದೇ ಕೂಕ್ ಕೂಕ್ ಕೂಕ್ ಅಂತ ಕೂಗ್ತದೆ, ಇದು ಬೇರೆ ಭಾಷೆನೂ ಬರೋದು ಅದಕ್ಕೆ. ಆದ್ರೆ ಐ ಡೋಂಟ್ ನೋ, ಅದಕ್ಕೂ ಅದಕ್ಕೂ ನನಗೇನೋ ಸಂಬಂಧ ಇದೆ. ಏನೇನಕ್ಕೂ ಸಂಬಂಧ ಇದೆ, ನಾಯಿಗಳಿಗೆ ಸಂಬಂಧ ಇದೆ, ಬೆಕ್ಕುಗಳಿಗೆ ಸಂಬಂಧ ಇದೆ, ಏಪ್ಪ ಎಪ್ಪ ಎಪ್ಪ ಎಪ್ಪ ನಿಮ್ಮೆಲ್ಲ ಜೊತೆ ಸಂಬಂಧ ಇದೆ. ಎಷ್ಟರ ಋಣ ಇರ್ಬೇಕಪ್ಪ ಅಂತೆನ್ನ ಹನ್ನೊಂದುವರೆ ಕರೆಕ್ಟ್ ಬರ್ದು ಎಲ್ಲಾನು ಬರ್ತದೆ, ಇಂಥದ್ದು ಅಂತದಂತಲ್ಲ ಕರೆಕ್ಟ್ ಹನ್ನೊಂದುವರೆ ಬರ್ತದೆ. ಕಾ ಬಂದಿಲ್ಲ ಅಂದ್ರೆ ನಾನು ಕಾಕರಾಜ ಕಾಕರಾಜ ಬಾರು ಅಂದ್ರೆ ಈಗ ಇದ್ದಲ್ಲಿಂದ ಹಾರಿ ಬರ್ತದೆ. ಬಂದು ನಾನು ಏನ್ ಕೊಡ್ತೀನಿ ಅಂತ ನೋಡು, ಒಂದೊಂದ್ಸಲ ಅಂತೂ ಹೆದರ್ತದೆ. ಬಟ್ ಬಹಳ ಹೊತ್ತು ನಾನು ಇದ್ದು ಕೈ ಮೇಲೆ ಇಡ್ಬೋದು, ನೀವು ಬರ್ತು ಇಲ್ಲಿ ಬಂದು ಚಂದ ಚಂದ ಹೆಕ್ತು. ಸೊ ಸತ್ತ ಮೇಲೆ ಅವ್ನ ಫ್ರೆಂಡ್ ಆಗಬೇಕಾಗಿಲ್ಲ, ಜೀವಂತಿದ್ದಾಗ ಫ್ರೆಂಡ್ ಆಗ. ಈ ಪ್ರಕಾರವಾಗಿ ಭಗವಂತನು ಸರ್ವಜ್ಞ ಸರ್ವಶಕ್ತನಾಗಿ ಅಭಿನ್ನ ನಿಮಿತ್ತ ಉಪಾದಾನ ಕಾರಣನಾಗಿ ಅವನು ಒಳಗಿದ್ಕೊಂಡು ಒಳಗೆ ಪ್ರವೇಶ ಮಾಡಿ ಸರ್ವಜ್ಞನಾಗ್ತಾನೆ, ಒಳಗೆ ಪ್ರವೇಶ ಮಾಡಿ ಸರ್ವಶಕ್ತನಾಗ್ತಾನೆ. ಅವನು ಅಂತರ್ಯಾಮನಾಗಿದ್ಕೊಂಡು ಅವರ ಹುಟ್ಟಿಗೂ, ಯಾರ ಹುಟ್ಟಿಗೆ, ಜಗತ್ತಿನ ಹುಟ್ಟಿಗೂ ಜಗತ್ತಿನ ಸ್ಥಿತಿಗೂ ಜಗತ್ತಿನ ಲಯಕ್ಕೂ ಕಾರಣವಾಗಿದ್ದಾನೆ ಅನ್ನೋ ಅಂತ ಹೇಳುವ ಮೂಲಕವಾಗಿ ಆಗಮ ಪ್ರಕರಣ ಶುದ್ಧ ಶಾಸ್ತ್ರದ ವ್ಯಾಖ್ಯಾನವನ್ನು ಮುಗಿಸಿ ಮುಂದೆ ಅವರು ಬರ್ತಾರೆ. ಅದೇ ಆ ಭಾಗವನ್ನ ಕಾರಿಕಾ ವ್ಯಾಖ್ಯಾನಕ್ಕೆ ಬರ್ತಾರೆ. ನಾನು ಈಗ ಕಾರಿಕಾ ವ್ಯಾಖ್ಯಾನ ತಗೊಳ್ಳೋದಿದ್ದಾನೆ ನಾನು, ಅದರ ಮುಂದಿನ ಶ್ಲೋಕವನ್ನ ಮಂಡುಕ ಶ್ಲೋಕವನ್ನೇ ಮುಂದುವರಿಸ್ತೇನೆ. ಯಾಕಂತ ಹೇಳ್ತೀನಿ, ಈ ಬದಲಾವಣೆ ಯಾಕೆ ಮಾಡ್ಕೊಂಡೆ, ಇವತ್ತು ಮಾಡ್ಕೊಂಡೆ ಬದಲಾವಣೆಯನ್ನ ಯಾಕೆ ಮಾಡ್ಕೊಂಡೆ ಅಂತಂದ್ರೆ, ಕಾರಿಕಾ ಬೇಡ ಇದು ಬರ್ತದೆ. ಪುಟ 46 ಅಲ್ಲಿ ಮಾಂಡಿಕ್ಯ 7ನೇ ಶ್ಲೋಕ ಅಂತ ಬರ್ತದೆ. ಸುರಿಯ ಮಂತ್ರದ ಅವತರಣ ಕಾರಿಕಾ ತೆಗಿನಿ ಮುಂಚೆ 46 ಅದೇ ಮತ್ತೆ 41 ಅಂತ ಯಾಕಂತಿ, ಏನದೇ ಮಾಡೋದು 46 ನಾಲ್ಕು ಯಾಕೆ ಇದು ಮಾಡೋದಂದ್ರೆ ಈ ಉಪನಿಷತ್ತಿನ ಈ 12 ಶ್ಲೋಕಗಳಿಗೇನು ಇವೆ, ಉಪನಿಷತ್ತಲ್ಲಿ 12 ಶ್ಲೋಕ ಇವೆ, ಅವುಗಳನ್ನು ನಾ ಈಗ ತಗೊಂಡ್ಬಿಟ್ಟೆ ಅಂತಂದ್ರೆ, ನಾವು ಬೆಂಗಳೂರಿನಲ್ಲಿ ಹೋದಾಗ ಕಾರಿಕಾ ತೊಳಿತಾರೆ, ಸೊ ಅವರಿಗೂ ಫ್ರೆಶ್ಶು ನಿಮಗಂತೂ ಫ್ರೆಶ್, ನೀವು ಕಂಟಿನ್ಯೂಟಿ ಸಿಕ್ಬಿಡ್ತು, ಅವ್ರಿಗೆ ಫ್ರೆಶ್ ಆಗಿ ಕಾರಿಕಾ ಸಿಕ್ಬಿಡ್ತು. ಮಂಡಕ್ಕಿನೂ ಮುಗಿಯೋದಿಲ್ಲ, ಯಾವುದು ಮುಗಿಯೋದಿಲ್ಲ, ಮಂತ್ರ ಹೋಗೋದಷ್ಟೇ. ಇದು ಹೆಂಗ್ ಮುಗಿತದ ನೋಡೋಣ, ಕಾರ್ಯಕಾರ ಎಷ್ಟಾಗ್ತದೆ ನೋಡೋಣ, ಪ್ರಕರಣ ಮುಗಿಬಹುದು 25 ಹೋಗಿ ಪ್ರಥಮ ಕಾರ್ಯಕ ಮುಗಿಬಹುದು. ಅದಕ್ಕೆ ನಾವು ಹೇಳ್ತೀನಿ ಈಗ ಆಗಮ ಪ್ರಕರಣ ಕಾರಿಕ ಆರಂಭ ಅಂತ ಅಂದ್ರಲ್ಲ, ಅತ್ರ ಈ ಶ್ಲೋಕ ಹಾಗುವಂತಿ ಯಾನಿ ತಾನಿ ಬರ್ತ ಮುಂದೆ ಹೌದಾ. ಸೊಕ್ಕೆ ಅದು ಮುಗಿತದೆ, ನಂತರದ್ದು ಮುಗಿಬಹುದು ಬಹುಶಃ 25 ಕ್ಲಾಸ್ ಅಲ್ವಾ, ನಂತರದ್ದು ಮುಗಿತದೆ. ಎಷ್ಟು ಮುಗಿತ ಅಷ್ಟು ಮುಗಿತು ಇಲ್ಲ ಹೌದಲ್ಲ. ಓಕೆ ಮತ್ತೆ ಉಪನಿಷತ್ತೆ ಕಂಟಿನ್ಯೂ ಮಾಡ್ತೀವಿ ಈಗ. ಈಗ ಎಷ್ಟನೇ ಶ್ಲೋಕ ಮುಗಿದು ಉಪನಿಷತ್ನಲ್ಲಿ? ಆರನೇ ಶ್ಲೋಕ. ಉಪನಿಷತ್ನಲ್ಲಿ ಏಳನೇ ಶ್ಲೋಕ ಎಲ್ಲದ ಹೇಳ್ರಿ? ಉಪನಿಷತ್ನಲ್ಲಿ ಏಳನೇ ಶ್ಲೋಕ ಎಲ್ಲಿದೆ? ಐವತ್ತನಾಲ್ಕನೇ ಪುಟದವರೆಗೂ ಏನು ಬರ್ತದೆ? ಅದು ಪೀಠಿಕೆ. ಅಂದ್ರೆ ಮೂವತ್ತನಾಲ್ಕನೇ ಭಾಷೆಯಿಂದ ಹೇಳಿಕೊಂಡು ಮೂವತ್ತೊಂಬತ್ತನೇ ಭಾಷೆ, ಐದು ಭಾಷೆಗಳೇನಿವೆಯೋ ಇವು ಪೀಠಿಕೆಗಳು. ನಾಳೆ ನಾಡ್ದು ಎರಡು ದಿವಸ ಆಗ್ತದೆ, ಎರಡು ದಿವಸದಾಗ ಪೀಠಿಕೆ ಮುಗೀತದೆ. ಇರ್ಲಿ, ವಾಪಸ್ ಬಂದ್ಮೇಲೆ ನಾವು ಮತ್ತೇನ್ ಕಂಟಿನ್ಯೂ ಮಾಡ್ತೇವಿ? ಕಾರಿಕೆ ಎಲ್ಲ ಉಪನಿಷತ್ ಮುಗಿಸಿ ಪುನಃ ಮತ್ತೆ ನಾವು ಕಾರಿಕ ಎಲ್ಲಿ ಬಿಟ್ಟಿದ್ವಿ ಅಲ್ಲಿ ಮತ್ತೆ. ಇದರಿಂದ ನಿಮ್ಗೇನ್ ಗೊಂದಲ ಇರ್ತಾನೆ? ನಿಮ್ಗೇನ್ ಗೊಂದಲ ಆಗುದಿಲ್ಲ ಏನಪ್ಪ? ಹಂಗೆ ಆದ ಒಂದು ಏನೋ ಆಗ್ಲಿಕ್ಕಿರ್ತದೆ ಅಂದ್ರೆ ಮುಖ ಕೊಟ್ಟು ಮಾಡ್ಬಿಡ್ತೀವಿ, ಏನ್ ಆಗ್ಲಿಕ್ಕಿಲ್ಲ ಅಂತ ಅನ್ಕೊಂಡೆ. ಯಾಕೆ ನಾನು ಕ್ಲಿಯರ್ ಆಗಿ ಹೇಳೇ ಬಿಡ್ತಾ ಇದ್ದೀನಲ್ಲ, ಇದ್ರ ಇಲ್ಲಿಗೆ ಅವರಿಗಾಗಿ ಎಲ್ಲ ಸೇರಿ ಮತ್ತೆ ಅಲ್ಲಿ ಅದ್ರ ಮುಂದಿನ ಭಾಗ ಇಲ್ಲಿ, ಅದಕ್ಕೆ ಮುಂಚಿತವಾಗಿ ಅರ್ಧ ಆದದ್ದನ್ನ ಕಂಪ್ಲೀಟ್ ಮಾಡು. ಓಕೆ ಏನಪ್ಪ, ಸರಿಯಾ ಸವಿತಾ? ಸರಿಯಾ ನಾ ಹೇಳ್ತ? ಹಾ, ನೀವು ಇಲ್ಲಿ ಹಿಂಗ್ ಕೂತ್ಕೊಂಡು ನೀನೊಬ್ಬ ಯೋಗೀಶಪ್ಪ, ನನಗಿನ ಕಿವಿಗಳಿಲ್ಲ ಕಣ್ಣುಗಳ ಅವ್ ತಿಳ್ಕೊಂಡ್ರೆ ಸೈಡಿಗೆ ಎಷ್ಟ್ ಕಷ್ಟ ಆಗ್ಬೇಕು ಅಂತ ಹೊಳ್ಳಿ ನೋಡೋದಂದ್ರೆ, ಸ್ವಾಮೀಜಿ ನಮ್ಮನ್ನ ಯಾಕೆ ನೋಡ್ತೀರಿ ಅಂತ. ನಮಗ್ ನೋಡ್ಬೇಕ್ರಿ, ನಮ್ ಪಾಡಿ ನಾವು ಸುಮ್ಮನೆ ಇದ್ದೀವಿ, ಹೆಂಗಿರ್ತೀವಿ ಇರ್ತೀವಿ, ನಿಮಗ್ ಯಾಕೆ ನಮ್ಮ ಬಗ್ಗೆ ಕಾಳತಿ? ಓಕೆ, ಚತುರ್ಥ ಪಾದ ಕ್ರಮ ಪ್ರಾಪ್ತ ವಕ್ತವ್ಯ ಇತ್ಯಾಹ ನಾಂತ ಪ್ರಜ್ಞಂ ಇತ್ಯಾದಿನಾ ಸರ್ವ ಶಬ್ದ ಪ್ರವೃತ್ತಿ ನಿಮಿತ್ತ ಶೂನ್ಯತ್ವಾತ್ ಅಸ್ಯ ಶಬ್ದ ಅನಭಿಧೇಯತ್ವಂ ವಿಶೇಷ ಪ್ರತಿಷೇಧೇನೈವ ತುರೀಯಂ ನಿರ್ದಿಲಿಕ್ಷತಿ. ಮಂತ್ರ ತೆಗಿರಿ, ಐವತ್ನಾಲ್ಕನೇ ಪುಟ. ನಾಂತ ಪ್ರಜ್ಞಂ ನ ಬಹಿಷ್ಪ್ರಜ್ಞಂ ನೋಭಯತ ಪ್ರಜ್ಞಂ ನ ಪ್ರಜ್ಞಾನ ಘನಂ ನ ಪ್ರಜ್ಞಂ ನ ಪ್ರಜ್ಞಂ ಅದೃಷ್ಟಂ ಅವ್ಯವಹಾರ್ಯಂ ಅಗ್ರಾಹ್ಯಂ ಅಲಕ್ಷಣಂ ಅಚಿಂತ್ಯಂ ಅವ್ಯಪದೇಶ್ಯಂ ಏಕಾತ್ಮ ಪ್ರತ್ಯಯ ಸಾರಂ ಪ್ರಪಂಚ ಉಪಶಮಂ ಶಾಂತಂ ಶಿವಂ ಅದ್ವೈತಂ ಚತುರ್ಥಂ ಮನ್ಯಂತೆ ಸ ಆತ್ಮ ಸ ವಿಜ್ಞೇಯ. ಈ ಶ್ಲೋಕ, ಈ ಮಂತ್ರ ಎಲ್ಲಿಂದ ಪ್ರಾರಂಭವಾಗಿದೆ? ನಾಂತ ಪ್ರಜ್ಞೆಯಿಂದ ಪ್ರಾರಂಭವಾಗಿದೆ, ಹೌದಾ? ಅದನ್ನು ಇಲ್ಲಿ ಹೇಳ್ತಾರೆ. ಏನು, ನಾವು ಹಿಂದೆ ಕೇಳಿದ್ವಿ ಆತ್ಮ ಚತುಷ್ಪ ನಾಲ್ಕು ಪಾದಗಳಿಂದ ಕೂಡಿದೆ, ಅದರಲ್ಲಿ ಈಗ ಮೂರು ಪಾದಗಳ ಜಿಜ್ಞಾಸ ಮುಗಿದೆ. ಈ ಮೂರು ಪಾದಗಳ ಜಿಜ್ಞಾಸ ಅಂದ್ರೆ ನಾವು ನಾಲ್ಕನೇ ಪಾದ ಅರ್ಥ ಮಾಡ್ಕೋಬೇಕು ಈಗ. ಅದ ಕಾರಣ ನಾಲ್ಕನೇ ಪಾದ ಯಾವುದು ಅಂತಂದ್ರೆ ಕ್ರಮದಲ್ಲಿ ನೋಡಿದ್ದಾರೆ, ಕ್ರಮದಲ್ಲಿ ನೋಡಿದ್ದಾದ್ರೆ ಚತುರ್ಥ ಪಾದ ಕ್ರಮ ಪ್ರಾಪ್ತ ವಕ್ತವ್ಯ ಏನದು? ನಾಂತಂ ಪ್ರಜ್ಞಂ ಇತ್ಯಾದಿನ. ನಾಂತ ಪ್ರಜ್ಞಂ ಅನ್ನುವ ಶಬ್ದದಿಂದ ಪ್ರಾರಂಭವಾದಂತಹ ಯಾವ ಮಂತ್ರ ಇದೆಯೋ ಆ ಮಂತ್ರವು ನಮಗೆ ತಿಳಿಸಿಕೊಡ್ತದೆ. ಏನನ್ನು ತಿಳಿಸಿಕೊಡ್ತದೆ? ನಾಲ್ಕನೇ ಪಾದ ಇದು ಯಾವುದು ಅನ್ನೋದನ್ನು ತಿಳಿಸಿಕೊಡ್ತದೆ. ಸರ್ವ ಶಬ್ದ ಪ್ರವೃತ್ತಿ ನಿಮಿತ್ತ ಶೂನ್ಯತ್ವಾತ್, ಸಮಸ್ತ ಶಬ್ದ ಪ್ರವೃತ್ತಿ ನಿಮಿತ್ತ ಶೂನ್ಯತ್ವಾತ್. ಏನು ಶೂನ್ಯತ್ವಾತ್? ಶೂನ್ಯದಿಂದ ಬಂದಾವೆ ಅಂತ ಅರ್ಥ ಅಲ್ಲ. ಎಲ್ಲ ಶಬ್ದದ ಪ್ರವೃತ್ತಿಗಳು, ಎಲ್ಲ ಶಬ್ದಗಳಿಂದ ಹೊರಗೆ ಬಂದಂತಹ ಏನು ಹೇಳಿಕೆಗಳಿವೆ, ಇವು ಶಬ್ದ ರಹಿತವ. ಈಗ ಶೂನ್ಯದಿಂದ ಎಲ್ಲ ಶಬ್ದಗಳು ಬಂದಾವಂದ್ರೆ ಶೂನ್ಯದಿಂದ ಏನೂ ಬರ್ಲಿಕ್ಕೆ ಸಾಧ್ಯವಿಲ್ಲ. ಮತ್ತೆ ಏನು ಬಂದದಾಗಾದ್ರೆ ಏತರಿಂದ ಬಂದಾವೆ? ಶಬ್ದರಹಿತವಾದ ಸ್ಥಿತಿಯಿಂದ ಶಬ್ದಗಳು ಬಂದಾವೆ ಅನ್ನುವ ಅರ್ಥವನ್ನ ಶೂನ್ಯ ಅನ್ನೋ ಶಬ್ದ ಅಂತ ಉಸ್ತದೆ. ಶಬ್ದಗಳ ವ್ಯವಹಾರ ಇಲ್ಲ ಶೂನ್ಯದಲ್ಲಿ. ಶೂನ್ಯ ಅಂತ ಏನು ಪ್ರಯೋಗ ಮಾಡಿದ್ದಾರೆ ಶಬ್ದ, ಆ ಶೂನ್ಯದಲ್ಲಿ ಶಬ್ದ ವ್ಯವಹಾರ ಇಲ್ಲ ಅಂದ್ರೆ ಏನಿರುತ್ತೆ? ಶಬ್ದರಹಿತ. ಶಬ್ದರಹಿತವಾದದ್ದರಿಂದ ಶಬ್ದವು ಹೊರಬಂದಿದೆ. ಅದನ್ನು ನಾವು ಏನ್ ಕರೆದೀವಿ? ಪ್ರಣವ. ಓಂ ಇತ್ಯೇಕಾಕ್ಷರಂ ಬ್ರಹ್ಮ, ಅಲ್ಲಿ ಶಬ್ದ ಇದೆಯಲ್ಲ, ಓಂ ಇತ್ಯೇಕಾಕ್ಷರಂ ಬ್ರಹ್ಮ, ಅದೇ ಶಬ್ದ. ಎಲ್ಲಿಂದ ಬಂತು? ಶಬ್ದರಹಿತವಾದ ಸ್ಥಿತಿಯಿಂದ, ಅವ್ಯಕ್ತವಾದ್ದರಿಂದ. ಪ್ಯೂರ್ ಆತ್ಮ, ಶುದ್ಧ ಆತ್ಮ ತತ್ವದಲ್ಲಿ ಏನಾದರೂ ಶಬ್ದವು ಪ್ರವೃತ್ತವಾಗಬೇಕು ಅಂತ ಏನಾದರೂ ನಿಮಿತ್ತ ಇದೆಯಲ್ಲಿ? ಯಾವ ನಿಮಿತ್ತ ಇಟ್ಕೊಂಡು ಶಬ್ದವು ಪ್ರಾರಂಭ ಆಗಬೇಕು? ಈಗ ಆತ್ಮನ ವಿಚಾರ ಸಾಕಷ್ಟು ಕೇಳಿ. ಆತ್ಮನಿಂದ ಶಬ್ದವು ಹೊರಗಬೇಕಾದ್ರೆ ಏನು ನಿಮಿತ್ತ ಇಟ್ಕೊಂಡು ಬರಬೇಕದು? ಏನು ಇಲ್ಲ. ಹಾಗಾದರೆ ಶಬ್ದವು ಅಕಸ್ಮಾತ್ ಹೊರ ಬಂದದ್ದಾದರೆ ಆ ಶಬ್ದವು ಏನಾಗ್ತದೆ? ಅದು ಓಂ ಸರಿ, ಆ ಶಬ್ದವು ಏನು ನಿಮಿತ್ತ, ಯಾವ ನಿಮಿತ್ತದಿಂದ ಆತ್ಮನ ನಿಮಿತ್ತ ಅಂತ ಬರೀ ಸಾಧ್ಯವಿಲ್ಲ. ಮಾಯಾ, ಮಾಯಾ. ಅದೇ ಆತ್ಮನನ್ನ ನಾವು ತಿಳಿದು ಬಿಟ್ಟಿದ್ದಾದ್ರೆ ಶಬ್ದವು ಹೊರಗೆ ಬರಲಿಕ್ಕೆ ನಿಮಿತ್ತವೇ ಇಲ್ಲ ಅಂತ ನಾವೇ ಹೇಳ್ತೇವೆ. ಯಾಕೆ? ನಮಗೆ ಆತ್ಮ ವಿಚಾರ ಏನು ಅನ್ನೋದು ನಮಗೆ ತಿಳಿದಿರುವ ಸಾಧ್ಯತೆ ಇದೆ. ಇದು ಕೂತ್ಕೊಂಡು ತಿಳಿದೇವೆ ಅಂತ ಅಂದ್ಬಿಟ್ರೆ ನೀವೆಲ್ಲ ಸ್ಯಾಂಕ್ಷನ್ ತಗೊಂಡ್ಬಿಡ್ತೀವಿ. ಸಾಮಾಜ್ಯ ಹೇಳಿದ್ರೆ ನಮಗೆಲ್ಲ ಆತ್ಮ ತಿಳಿದಿಲ್ಲ, ಸ್ಯಾಂಕ್ಷನ್ ತಗೊಂಡು ನಾಳೆ ಅಧ್ಯಯನ ಆಗುದಿಲ್ಲ, ಸಾಧ್ಯತೆ ಇದೆ ಅಂತ ಹೇಳಿ. ಸಾಧ್ಯತೆ ಇದೆ. ಹಾಗೆ ಸಾಧ್ಯತೆ ಇದ್ದರಿಂದಾಗಿ ಸರ್ವ ಶಬ್ದ ಪ್ರವೃತ್ತಿ ನಿಮಿತ್ತ ಶೂನ್ಯತ್ವ ಆದ ತಸ್ಯ ಶಬ್ದ ಅನಭಿಧೇಯತ್ವ. ಅಭಿಧೇಯತ್ವ ಅನಭಿಧೇಯತ್ವ. ಅಭಿಧೇಯ ಅಂತಂದ್ರೆ ಹೊರಬಂದದ್ದು, ಅನಭಿಧೇಯ ಅಂದ್ರೆ ಹೊರಗೆ ಬರದೇ ಇದ್ದದ್ದು. ಇತಿ ವಿಶೇಷ ಪ್ರತಿಷೇಧೇನೈವ ತುರ್ಯಂ ನಿರ್ದಿದಿಕ್ಷತಿ. ಇಂತಹ ಯಾವುದೇ ಪ್ರಕಾರದ ವಿಶೇಷಣಗಳು ಇಲ್ಲದೇ ಇದ್ದಂತಹ ಮತ್ತು ತಾನೇ ತಾನಾಗಿರುವಂತಹ ಏನು ತತ್ವ ಇದೆಯೋ ಅದನ್ನ ತುರಿಯ ಎನ್ನುವ ಶಬ್ದದಿಂದ ಇಲ್ಲಿ ವಿವರಿಸಲಾಗಿದೆ. ಇಲ್ಲಿ ಅಂದ್ರೆ ಇಲ್ಲಿ ಆತ್ಮ ಚತುಷ್ಪಾತ್ ನಾಲ್ಕನೆಯ ಪಾದದ ಮಂತ್ರದಲ್ಲಿ ಈ ಪ್ರಕಾರವಾಗಿ ವಿವರಿಸಿದ್ದಾರೆ. ಏನು ವಿವರಿಸಿದ್ದಾರೆ? ಶಬ್ದರಹಿತವಾದ ಯಾವುದೇ ಶಬ್ದದ ಗೋಜು ಇಲ್ಲದೇ ಇದ್ದಂತಹ, ಸೃಷ್ಟಿಯ ಗೋಜು ಸಹಿತ ಇಲ್ಲದೇ ಇದ್ದಂತಹ ತುರಿಯ ಸ್ಥಿತಿಯನ್ನ ಅಲ್ಲಿ ತಿಳಿಸುವ ಪ್ರಯತ್ನ ಮಾಡಿದ್ದಾರೆ. ಎಲ್ಲಿ ತಿಳಿಸುವ ಪ್ರಯತ್ನ ಮಾಡಿದ್ದಾರೆ? ಈ ಮಂತ್ರದಲ್ಲಿ. ಯಾವ ಮಂತ್ರದಲ್ಲಿ? ಚತುಷ್ಪಾದ ನಾಲ್ಕನೆಯ ಪಾದದ ಪ್ರವೇಶ ಮಂತ್ರದಲ್ಲಿ. ನಾಲ್ಕನೇ ಪಾದದ ವಿವರಣೆಗಳಿಂದ ಕೂಡಿದ ಪ್ರವೇಶ ಮಂತ್ರದಲ್ಲಿ ಇವುಗಳನ್ನು ವಿವರಿಸಿದ್ದಾರೆ ಅಂತ ಪೆಟ್ಟಿಗೆ ಹಾಕಿ ಮುಂದೆ ತಗೋತಾರೆ. 35 ಏನು? ಶೂನ್ಯಮೇವ ತರ್ಹಿ ತತ್. ಒಂದು ತತ್ವ ಆತ್ಮ ಶೂನ್ಯ. ಆತ್ಮ ಯಾರು? ಶೂನ್ಯ. ಅಪ್ಪ, ಆತ್ಮನ ಶೂನ್ಯ ಗೊತ್ತಾಗ್ತದೆ. ಏನ್ ಗೊತ್ತಾಯ್ತು? ಏಕೆಂದ್ರೆ ಅವನಿಗೆ ಯಾವ ಉಪಾಧಿಗಳಿಲ್ಲ, ಬರೋದು ಹೋಗೋದಿಲ್ಲ, ಹುಟ್ಟೋದು ಸಾಯೋದು ಇಲ್ಲ. ಹೀಗೂ ಒಂದು ಏನಾದ್ರೂ ಇದೆ ಅಂದ್ರೆ ಶೂನ್ಯ ಮಾತ್ರ ಇರ್ಲಿಕ್ಕೆ ಸಾಧ್ಯ. ಮರಿಬೇಡ್ರಿ, ಸುಮ್ಮನೆ ಪ್ರಸಂಗಾವಧಾನವಾಗಿ ಹೇಳ್ತೀನಿ. ಶೂನ್ಯ ಮಾತ್ರ ಇರ್ಲಿಕ್ಕೆ ಸಾಧ್ಯ. ಇರೋದು ಶೂನ್ಯವೋ ಶೂನ್ಯವಲ್ಲೋ? ಅದಕ್ಕೆ ಹೇಳ್ರಿ, ಇದೆ ಅಂದ್ಮೇಲೆ ಶೂನ್ಯ ಅಲ್ಲ ಅಲ್ರಿ. ಇಲ್ಲದೆ ಇದ್ದಿದ್ದಂದ್ರೆ ಅದು ಇರ್ತದ? ಅಲ್ಲಿ ಶೂನ್ಯ ಮಾತ್ರ ಇದೆ. ಮಂಗೇನ್ ಮಗನೇ ಇಲ್ಲಿ ಅದಕ್ಕೆ ಪುಷ್ಟ ಹೇಳ್ತಾರ, ಇದು ಶೂನ್ಯ ಆಗಿದೆ ನಿಮಗೆ ಅಂತ ಹೇಳ್ತೀವಿ. ಆತ್ಮ ಇಸ್ ನಾಟ್ ಶೂನ್ಯ, ಯು ಆರ್ ಶೂನ್ಯ. ಬಿಕಾಸ್ ದಿಸ್ ಹ್ಯಾಸ್ ಬಿಕಮ್ ಶೂನ್ಯ, ಸೊ ಎವ್ರಿಥಿಂಗ್ ಯು ಸಿ ಇಸ್ ಶೂನ್ಯ. ಒಂದು ಹತ್ತು ದಿವಸ ಪೂಜ್ಯ ಸ್ವಾಮೀಜಿಯವರ ಪಾದಳಿಯಲ್ಲಿ ಇದ್ಬಿಟ್ಟಿದ್ರೆ ಎಷ್ಟು ಜನ, ಲಕ್ಷ ಲಕ್ಷ ಜನ ಇನ್ಸ್ಪೈರ್ ಆಯ್ತು. ಅಂತಹ ಒಂದು ಅವರ ವಿಶ್ಲೇಷಣಾ ಶಕ್ತಿ, ಅವರ ಶಬ್ದಗಳು ಪ್ರಯೋಗ ಮಾಡುವಂತಹ ಚಾತುರ್ಯತೆ, ಅನವಶ್ಯಕವಾಗಿ ಒಂದು ಶಬ್ದವನ್ನು ಪ್ರಯೋಗ ಮಾಡ್ತಿದ್ದೆ. ಶಬ್ದ ಅಷ್ಟೇ ಅಲ್ಲ, ಇವನ್ ಸ್ಪರ್ಶ, ಇವನ್ ನೋಡೋದು. ಅರ್ಥಹೀನವಾದ ನೋಟ ಇಲ್ಲ, ಅರ್ಥಹೀನವಾದ ಶಬ್ದ ಇಲ್ಲ, ಅರ್ಥಹೀನವಾದ ಸ್ಪರ್ಶ ಇಲ್ಲ, ಅರ್ಥಹೀನವಾದಂತಹ ಶ್ರವಣ ಇಲ್ಲ, ಅರ್ಥಹೀನವಾದಂತಹ ಟೇಸ್ಟ್. ಇವನ್ ಟೇಸ್ಟ್ ಅವರೇನು ಭಾರಿ ಊಟ ಮಾಡ್ತಿದ್ರು, ಎರಡು ಸ್ಪೂನ್ ಮೂರು ಸ್ಪೂನ್ ಅಷ್ಟೇ ಊಟ ಮಾಡೋದು. ಆದ್ರೆ ಅದನ್ನ ತೋರಿದ್ರೆ ಇಷ್ಟು ಆನಂದಿಸ್ತಿದ್ರು. ಒಂದು ದಿವಸ ಒಂದಕ್ಕೂ ಪ್ರತಿಕ್ರಿಯೆ ಮಾಡಿದ್ ನಾನು ನೋಡಿಲ್ಲ 37 ವರ್ಷ. ಯಾವ್ದ್ರ ಬಗ್ಗೆ ಪ್ರತಿಕ್ರಿಯೆ? ನಾವು ಸ್ವಲ್ಪ ಪ್ರತಿಕ್ರಿಯೆ ಮಾಡ್ತೀವಿ, ಏನು ಮಾಡಿದಪ್ಪ ಇವನ್. ದಿಸ್ ಪ್ರತಿಕ್ರಿಯೆ ಯು ಕೆನ್ ನಾಟ್ ಎಕ್ಸ್ಪೆಕ್ಟ್ ಫ್ರಮ್ ಹಿಮ್. ಇದೇನು ಶಬ್ದ ಸ್ಪರ್ಶ ರೂಪರಸಗಂಧ ಎಲ್ಲವೂ ಕೂಡ ಅರ್ಥಗರ್ಭಿತವಾಗಿತ್ತು ಅವ್ರ ಜೀವನದವರು. ಬರೀ ಶಬ್ದ ಮಾತ್ರ ಅಲ್ಲ, ಇತರ ಇಂದ್ರಿಯಗಳು ಕೂಡ ಅಷ್ಟು ಏನಿದು ಅರ್ಥ ಗರ್ಭಿತವಾಗಿತ್ತು. ಮಾತು ತೂಕ ಮಾಡಿ ಮಾತಾಡ, ಎಷ್ಟು ಬೇಕಷ್ಟು ಮೀರಿ ಒಂದು ಮಾತು ಮಾತಾಡ್ತಿದ್ದ. ಯಾರು ಈವನ್ ಮ್ಯಾನೇಜರ್ ಬರಲಿ, ಯಾರು ಬೇಕಾದ್ರೂ ಬರಲಿ, ಅವ್ರ ಹತ್ರ ಎಷ್ಟು ಮಾತಾಡಿದಷ್ಟೇ. ಇವ್ ಬಂದ್ರೆ ಕತ್ತಿ ಕೈ ಹಾಕಿ ಹೊರಗೆ ಹಾಕ್ಬೇಕು. ಅಮ್ಮನೆ ರಾಜು ಬಂದ್ರ ಫೋನ್ ಇಲ್ಲ, ಯಾರ್ದಿಲ್ಲ, ನಿಮ್ದು ಯಾರ್ದು ಫೋನ್ ಇಲ್ಲ, ಪಟ್ಟ ಬಂದ್ಬಿಡ. ಮೇಲೆ ಹೇಳ್ತಾ ಇದ್ದೀನಿ, ನಾನ್ ಹೇಳ್ಬರ್ತೀನಿ, ಇಲ್ರಿ ನಾನು ಫೋನ್ ಮಾಡ್ತೀನಿ. ಬಂದ್ಬಿಟ್ಟ ಮಾನೆ ಹೋಗವಲ್ಲ, ನೀವು ಇಲ್ಲಿ ಭಜನೆ ಕೂತ್ಬಿಟ್ಟಿರಿ. ಗೊತ್ತಲ್ಲ ಹೋಗವಲ್ಲವ. ಕೊನೆಗೆ ಏ ರಜಾ ನೋಡು, ಅಲ್ಲಿ ಭಜನೆ ಕಾಯ್ತಾ ಇದ್ದ, ನಾ ಹೋಗ್ಬೇಕು, ನೀನು ಖಾಲಿ ಮಾಡಿ ಜಾಗ. ಆ ಪರಿಸ್ಥಿತಿ ಬಂದು ನೋಡಿದೆ, ನೋವು ಮಾಡಬಾರ್ದು ಅಂತ ನಾವು ಎಷ್ಟು ಅಡ್ಕೋತೀವಿ. ಸೊ ಅದೇನು ಶಬ್ದ ಹೊರ ಬಂದ್ರು ಕೂಡ ಇರುವಿಕೆಯಿಂದಲೇ ಹೊರಗೆ ಬಂದಿದ್ದೇವೆ, ನಾ ಇಲ್ಲದಿರುವಿಕೆಯಿಂದ ಹೊರ ಬರೋದಿಲ್ಲ. ಏನ ಹಾಗಾದ್ರೆ ಈ ಶಬ್ದ ಹೊರಗೆ ಬರಲಿಕ್ಕೆ ಏನದ, ಏನೋ ಒಂದಿದೆ ಹೊರಗೆ ಬಂದದ್ದು ಆರೋಪಿತ, ಇದ್ದದ್ದು ಸತ್ಯ. ಏನದ? ಸಚ್ಚಿತ್ ಆನಂದ, ಅದು ಇದ್ದದ್ದು, ಅದು ಸತ್ಯ. ಹೊರಗೆ ಬಂದದ್ದು ಆರೋಪಿತ, ಅಧ್ಯಾರೋಪಿತ, ಇದ್ದದ್ದು ಹಗ್ಗ, ಹೊರಗೆ ಬಂದದ್ದು ಹಾವು. ಏನ್ ಹಾವು? ಆರೋಪಿತ ಹಾವು. ಈ ಆರೋಪಿತ ಹಾವು ಏನು? ಇದು ಹಾವು ಹೌದು, ಎಟ್ಟುದ್ದದ ನಿಜವಾಗಿದ್ದು ಹಾವೋ, ಅದು ವಿಷ ಹಾವೋ, ಕೆರೆ ಹಾವೋ ಇತ್ಯಾದಿಗಳನ್ನು ನೋಡಲಿಕ್ಕಾಗಿ ನೀವು ಜಿಜ್ಞಾಸ ಯಾವಾಗ ಪ್ರಾರಂಭ ಮಾಡ್ತೀರಾ, ಈ ಪ್ರಾಸೆಸ್ ಆಫ್ ಜಿಜ್ಞಾಸದಲ್ಲಿ, ಆ ಜಿಜ್ಞಾಸದ ಕ್ರಮದಲ್ಲಿ ನಿಮಗೇನಾಗ್ತದೆ, ಓ ಇದು ಹಾವು ಅಲ್ವೇ ಅಲ್ಲ, ಇದು ಹಗ್ಗ ಅಂತ ಜ್ಞಾನವಾಗ್ತದೆ. ಆಮೇಲೆ ಹಾವು ಬಾ ಅಂದ್ರೆ ಬರ್ತದ ಅದು. ಸೊ ಇರುವಿಕೆಯಿಂದಲೇ ಹೊರಗೆ ಬಂದೀತೆ ವಿನಃ ಇಲ್ಲದಿರುವಿಕೆಯಿಂದ ಬರ್ಲಿಕ್ಕೆ ಸಾಧ್ಯವಿಲ್ಲ ಅಂತದನ್ನು ಏನು ವಾದ ಮಾಡ್ತಾ ಇದ್ದೀಯಾ? ನನಗೆ ಅರ್ಥ ಆಯ್ತು. ಏನ್ ಅರ್ಥ ಆಯ್ತು? ಆತ್ಮ ಶೂನ್ಯ. ಮೊದಲನೇ ವಾಕ್ಯ ಶೂನ್ಯಮೇವ ತರ್ಹಿತ ಆತ್ಮ ಶೂನ್ಯ. ಇದಕ್ಕೆ ಸಿದ್ಧಾಂತ ಉತ್ತರ ಕೊಡ್ತಾನೆ, ಮಿಥ್ಯಾ ವಿಕಲ್ಪಸ್ಯ ನಿರ್ನಿಮಿತ್ತತ್ವ ಅನುಪಪತ್ತೇಹಿ. ಉಪಪತ್ತಿ ಅಂದ್ರೆ ಹೊಂದಿ ಬರುತ್ತದೆ, ಅನುಪಪತ್ತಿ ಅಂದ್ರೆ ಹೊಂದಿ ಬರುವುದಿಲ್ಲ. ನಿಮಿತ್ತ ರಹಿತವಾಗಿ ಯಾವುದೇ ಮಿಥ್ಯಾ ವಿಕಲ್ಪವು ಹೊಂದಿ ಬರುವುದಿಲ್ಲ. ಐ ರಿಪೀಟ್, ನಿಮಿತ್ತ ರಹಿತವಾಗಿ ಯಾವುದೇ ಪ್ರಕಾರವಾದಂತಹ ಮಿಥ್ಯಾ ವಿಕಲ್ಪವು ಉಂಟಾಗಲಿಕ್ಕೆ ಸಾಧ್ಯವಿಲ್ಲ. ಉಂಟಾಗಬೇಕು ಅಂದ್ರೆ ಅಲ್ಲಿ ಏನ್ ಬೇಕು? ನಿಮಿತ್ತ ಬೇಕು. ಅದಕ್ಕೆ ಉದಾಹರಣೆಗಳು ಕೊಡ್ತಾರೆ. ನಹಿ ರಜತ ಸರ್ಪ ಪುರುಷ ಮೃಗತೃಷ್ಣಿಕಾದಿ ವಿಕಲ್ಪ ಶಕ್ತಿ ಶಕ್ತಿ ಶುಕ್ತಿ ಶುಕ್ತಿಕಾ ರಜ್ಜು ರಜ್ಜು ಸ್ಥಾಣು ಸ್ಥಾಣು ಸ್ಥಾನು ಉಷರಾದಿ ವ್ಯತಿರೇಕೇನ ಅವಾಸ್ತ್ವ ಆಸ್ಪದ ಅವಸ್ತು ಆಸ್ಪದ ಶಕ್ಯ ಕಲ್ಪಯಿತು. ಒಬ್ಬ ವ್ಯಕ್ತಿ ಬೆಳ್ಳಿ ಬೆಳ್ಳಿಯನ್ನ ಕಲ್ಪಿಸಿದ್ದಾನೆ ಅಂತಂದ್ರೆ ಅಲ್ಲಿರುವಂತಹ ಕಪ್ಪೆ ಚಿಪ್ಪು ಶುಕ್ತಿಕ ಅದು ಎಲ್ಲಿದೆಯೋ ಅಲ್ಲೇ ಅವನು ಕಲ್ಪಿಸಿರ್ತಾನೆ. ಶುಕ್ತಿಕ ಸರ್ಪ ಅದು ರಜತ ಅದು ಸರ್ಪ, ಸರ್ಪವನ್ನ ಭ್ರಮಿಸಿದ್ದಾನೆ ಅಂತಂದ್ರೆ ಅಲ್ಲಿ ರಜ್ಜು. ಪುರುಷನನ್ನ ಅವನು ಕಲ್ಪಿಸಿದ್ದಾನೆ ಅಂದ್ರೆ ಅಲ್ಲಿ ಮೋಟು ಮರ ಸ್ಥಾನು. ಅಲ್ಲಿ ಒಂದು ನೀರನ್ನು ಕಲ್ಪಿಸಿದ್ದಾನೆ ಅಂತಂದ್ರೆ ಅಲ್ಲಿ ಮರಳು ಭೂಮಿ. ಹಾಗಿದ್ದಾಗ ಮಾತ್ರ ವಿಕಲ್ಪಗಳು ಉಂಟಾಗುತ್ತವೆ. ಹೊರತುಪಡಿಸಿ ವ್ಯತಿರೇಕೇನ ಅವಸ್ತು ಆಸ್ಪದ ಇಲ್ಲದೇ ಇರುವುದು ಉಂಟಾಗಲಿಕ್ಕೆ ಶನ ಶಂಕ್ಯ ಕಲ್ಪಿಸು ಕಲ್ಪಿಸಲಿಕ್ಕೆ ಸಾಧ್ಯವಿಲ್ಲ. ಅವಸ್ತು ಅವಸ್ತು ಅಂದ್ರೆ ಇಲ್ಲದೇ ಇರುವಂತಹದ್ದು ಇಲ್ಲ. ಸ್ಥಾನ ಪುರುಷ ತತ್ರ ನಾಸ್ತಿ ಕಿಮಸ್ತಿ ತತ್ರ ಸ್ಥಾನುರೇವ ಸ್ಥಾನುರೇವ ಅಸ್ತಿ. ಅದು ಪುರುಷ ಇಲ್ಲ, ಮೋಟು ಮರ ಇದೆ. ಹಾಗೇನಾದ್ರೂ ಇದ್ದಾಗ ಮಾತ್ರ ಇಲ್ಲದೇ ಇರುವುದನ್ನು ಇದೆ ಎಂದು ಕಲ್ಪಿಸಿಕೊಳ್ಳಿಕ್ ಸಾಧ್ಯ. ಹಾಗೇನಾದ್ರೂ ಇರಬೇಕು, ಅದರ ಜ್ಞಾನ ನಮಗಿರಬಾರ್ದು. ಅದನ್ನು ಸ್ವಲ್ಪ ಸೇರಿಸಿಕೊಳ್ಳಿ. ಅದು ಏನೋ ಒಂದು ಇರಬೇಕು, ಅದು ಏನು ಅನ್ನುವ ಜ್ಞಾನ ನಮಗಿರಬಾರ್ದು. ಆವಾಗ ಮಾತ್ರ ಅದೇ ಸ್ಥಳದಲ್ಲಿ ಅದೇ ವಸ್ತುವಿನಲ್ಲಿ ಇಲ್ಲದೇ ಇರುವುದನ್ನ ಇದೆ ಎಂದು ಭ್ರಮಿಸಲಿಕ್ಕೆ ಸಾಧ್ಯ. ಹೌದಾ? ಕರೆಕ್ಟ್. ಅವನಂತಾನೆ ಆಕ್ಷೇಪಕಾರ, ಏವಂ ತರ್ಹಿ ಪ್ರಾಣಾದಿ ಸರ್ವ ವಿಕಲ್ಪ ಆಸ್ಪದತ್ವಾತ್ ತುರಿಯಸ್ಯ ಶಬ್ದವಾಚ್ಯತ್ವಂ. ಹಾಗಾದರೆ ಈ ತುರಿಯನನ್ನ ನಾವು ಶಬ್ದಗಳಿಂದ ವಿವರಿಸಬಹುದಲ್ವೇ? ಏವಂತರ್ಹಿ ಪ್ರಾಣಾದಿ ಸರ್ವ ವಿಕಲ್ಪ ಆಸ್ಪದತ್ವಾದ ಪ್ರಾಣ ಇತ್ಯಾದಿಗಳಿಗೆ ಇದು ಆಸ್ಪದ ಮಾಡಿಕೊಡುತ್ತದೆ. ಆದ್ದರಿಂದ ತುರಿಯಸ್ಯ ಶಬ್ದವಾಚ್ಯತ್ವಂ. ಶಬ್ದಗಳಿಂದ ವಿವರಿಸಬಹುದು. ಹೀಗೆ ತಾಜ್ ಮಹಲನ್ನು ವಿವರಿಸ್ತೇವೋ, ಹೀಗೆ ಜೋಗ ಜಲಪಾತವನ್ನು ವಿವರಿಸ್ತೇವೋ, ಹೇಗೆ ನಾವು ಸುಂದರ ಸುಂದರವಾದ ಘಟನೆಗಳನ್ನು ವಿವರಿಸ್ತೇವೋ, ಅನುಭವಗಳನ್ನು ವಿವರಿಸ್ತೇವೋ, ಹಾಗೆ ಅತ್ತುರಿಯ ಆತ್ಮನನ್ನು ಕೂಡ ವಿವರಿಸಬಹುದಲ್ಲವೇ? ಬರೋದಿಲ್ಲಪ್ಪೋ, ಹಾಗೆ ಬರೋದಿಲ್ಲ, ಅದು ಶಬ್ದವಾಚ್ಯ ಆಗಲಿಕ್ಕೆ ಸಾಧ್ಯವಿಲ್ಲ. ಆದ ಕಾರಣ ಮುಂದಿನ ಹೇಳ್ತಾರೆ, ಪ್ರತಿಷೇಧೈ ಪ್ರತ್ಯಾಯತ್ವಂ ಉದಕಾದಿ ಆಧಾರಸ್ಯ ಇವ ಹಠಾದಿ ಪ್ರಾಣಾದಿ ವಿಕಲ್ಪಸ್ಯ ಅಸತ್ವಾತ್ ಶುಕ್ತಿಕಾದಿಷು ಇವ ರಜತಾದೇಹೇ. ಓಕೆ, ಇದೊಂದು ಅವನು ಪೂರ್ವಪಕ್ಷಿ ತಾನು ಏನು ಸ್ಟೇಟ್ಮೆಂಟ್ ಕೊಡ್ತಾನೆ ಅದನ್ನ ಸಿದ್ಧ ಮಾಡುವ ಪ್ರಯತ್ನ ಮಾಡ್ತಾನೆ. ಹೀಗೆಂದ್ರೆ ಉದುಕಾದಿ ಆಧಾರಸ್ಯ ಇವ ಘಟಾದೇಹಿ, ಆಧಾರ ಆಧೇಯ ನ್ಯಾಯ, ಗೊತ್ತಾಯ್ತಾ? ಉದುಕಾದಿ ಆಧಾರಸ್ಯ, ಉದಕ ಅಂದ್ರೆ ನೀರು, ಹೌದು, ನೀರು ಹಾಲು ಮಜ್ಜಿಗೆ ಆದಿ ಶಬ್ದ, ಇವೆಲ್ಲದಕ್ಕೂ ಆಧಾರ ಏನು? ಹಾಗೆ ತುರಿಯನು ಎಲ್ಲಕ್ಕೂ ಆಧಾರವಾಗಿದ್ದಾನೆ. ಯಾವ ವಿಶ್ವ ವೈಶ್ವಾನರ ಆಮೇಲೆ ತೈತಸ ಪ್ರಾಜ್ಞ ಇವರಿಗೆಲ್ಲ ಆಧಾರ ಯಾರು? ತುರಿಯ. ತುರಿಯ ಒಂದು ಘಟ ಇದ್ದಂತೆ, ಹೌದಾ? ಇದರಲ್ಲಿ ನೀರು, ಏನ್ ನೀರು? ಎಚ್ಚರಾವಸ್ಥೆ, ಸ್ವಪ್ನಾವಸ್ಥೆ, ನಿದ್ರಾವಸ್ಥೆಯನ್ನು ನೀರು ಹಾಕಿದ್ದೀವಿ. ಅವುಗಳನ್ನು ನಾವು ವಿವರಿಸ್ತೀವಿ, ಬೇಕಾದ್ರೆ ಹೇಗೆ ವಿವರಿಸ್ತೀವಿ? ಆಧಾರ ಆಧೇಯ ಸಂಬಂಧದಿಂದ, ನ್ಯಾಯದಿಂದ ವಿವರಿಸ್ತೀವಿ. ಹಾಗೆಯೇ ತುರಿಯ ಇವನಲ್ಲಿ ಎಲ್ಲವೂ ಆಧರಿಸಿಕೊಂಡಿದ್ದರಿಂದಾಗಿ ನಾವು ವಿಶ್ವ ತೈಜಸ ಪ್ರಾಜ್ಞ ಇವರು ತುರಿಯನನ್ನು ಆಧರಿಸಿಕೊಂಡಿದ್ದರಿಂದಾಗಿ ನಾವು ಯಾಕೆ ವಿವರಿಸಲಿಕ್ಕೆ ಬರುವುದಿಲ್ಲ ಶಬ್ದಗಳಿಂದ? ನೀವು ಶಬ್ದಗಳು ನಿಲ್ಕೋದಿಲ್ಲ ಅಂತೆಲ್ಲ ಯಾಕೆ ಹೇಳ್ತೀರಿ ಅಂತ ಇವನು ಸಂದೇಹವನ್ನು ಎತ್ತಿಕೊಂಡಿದ್ದಕ್ಕೆ ಅವರು ಉತ್ತರ ಕೊಡ್ತಾರೆ. ಸತ್ ಅಸತೋ ಸಂಬಂಧ ಶಬ್ದ ಎಲ್ಲ ತಪ್ಪಿದೆ. ಪ್ರಾಣಾದಿ ವಿಕಲ್ಪಸ್ಯ ಅಸತ್ವಾತ್ ಶುಕ್ತಿಕಾದಿಷು ಇವ ರಜತಾದಿ. ಪ್ರಾಣಾದಿ ವಿಕಲ್ಪಗಳು ಅಂತೇನಿದೆಯೋ ಇವು ವಾಸ್ತವಿಕವಾಗಿ ಇಲ್ಲೇ ಇಲ್ಲ. ಹೀಗೆ ಬೆರಳಿ ಅನ್ನೋದು ಇಲ್ಲವೇ ಇಲ್ಲ, ಅಲ್ಲಿರೋದು ಶುಕ್ತಿಕ ಮಾತ್ರ, ಬೆರಳಿ ಅನ್ನೋದು ಇಲ್ಲವೇ ಇಲ್ಲ. ಹಾಗೆಯೇ ಪ್ರಾಣಾದಿ ವಿಕಲ್ಪಗಳು, ಪ್ರಾಣಾದಿ ಅಂದ್ರೆ ಪ್ರಾಣಾತ್ಮ, ಮನೋಆತ್ಮ, ಬುದ್ಧಾತ್ಮ, ಇವೆಲ್ಲ ಏನು ಯಾರು ಇಲ್ಲೇ ಇಲ್ಲ. ಇವರು ಇಲ್ಲದೆ ಹೋದ್ರೂ ಕೂಡ ಅದು ಹೇಗೆ ನಾವು ಅಲ್ಲಿ ಬೆರಳಿಯನ್ನ ಇದೆ ಎಂದು ನಾವು ಒಪ್ಕೊಂಡಿದ್ದೇವೋ, ಹಾಗೆ ಇಲ್ಲಿ ಕೂಡ ಏನಾಗಿದೆ, ಇವುಗಳನ್ನ ನಾವು ಇದೆ ಅಂತ ಒಪ್ಕೊಂಡಿದ್ದೇವೆ. ಇದು ಆರೋಪಿತ ಸತ್ಯ ಅಂತ ನಾವು ಮುಂಚೆ ಹೇಳ್ಕೊಟ್ಟೆವು ನಿಮಗೆ. ಶುಕ್ತಿಕಾದಿ ಶಿವ ರಜತಾದೇಹಿ ನಹಿ ಸತ್ ಅಸತೋ ಸಂಬಂಧ ಶಬ್ದ ಪ್ರವೃತ್ತಿ ನಿಮಿತ್ತ ಭಾ. ಕೇಳ್ಕೊ ಇಲ್ಲಿ, ಸತ್ ಅಸತ್ ಇವು ಎರಡರ ಸಂಬಂಧ ಶಬ್ದಗಳಿಂದ ಆಗಿಲ್ಲೋ ಮೂರ್ಖ? ಇದು ಶಬ್ದ ಪ್ರವೃತ್ತಿ ನಿಮಿತ್ತ ಭಾಕ್, ಅದು ನ ಶಬ್ದ ಸಂಬಂಧ ನ ಶಬ್ದ ಸಂಬಂಧ ಪ್ರವೃತ್ತಿ ನಿಮಿತ್ತ ಏನು ಉಂಟಾಗಿದೆ, ಏನು ಬ್ರಹ್ಮನು ಜೀವಾತ್ಮನಾಗಿ, ಆತ್ಮನು ಜೀವಾತ್ಮನಾಗಿ, ಸಂಘಾತಾತ್ಮನಾಗಿ, ಪ್ರಾರಬ್ಧ ಆತ್ಮನಾಗಿ, ಕರ್ತೃ ಆತ್ಮನಾಗಿ, ಭೋಕ್ತೃ ಆತ್ಮನಾಗಿ ಏನು ಉಂಟಾಗಿದ್ದಾನೆ. ಈ ಉಂಟಾಗುವಿಕೆ ಇದು ಈ ಪ್ರಕಾರವಾಗಿ ಆಗಿಲ್ಲ. ಯಾವ ಪ್ರಕಾರವಾಗಿ? ಒಬ್ಬರೊಬ್ಬರ ಸಂಬಂಧದಿಂದ ಆಗಿಲ್ಲ. ಇದು ಹೇಗಾಗಿದೆ ಅಂದ್ರೆ ಅವಿವೇಕದಿಂದಾಗಿ ಆಗಿದೆ. ಹೇಗೆ ಹೇಳ್ತೀರಾ? ಅವಸ್ತುತ್ವದ ಅದು ಏನಾಗಿದೆಯೋ ಅದು ಇಲ್ಲವೇ ಇಲ್ಲ. ತಂದೆಗೆ ಮಗ ಆಗ್ತಾನೆ ಅದನ್ನ ಆರೋಪ ಅನ್ಲಿಕ್ಕೆ ಆಗುದಿಲ್ಲ. ಈಗ ನಾನ್ ಎಕ್ಸಿಸ್ಟೆಂಟ್ ಅಲ್ಲ ಅವನು. ತಂದೆಯು ಎಕ್ಸಿಸ್ಟೆಂಟು, ಮಗನೂ ಎಕ್ಸಿಸ್ಟೆಂಟು, ಹೌದು. ಆದರೆ ಹಗ್ಗಕ್ಕೆ ಹಾಂಗ್ ಹುಟ್ಕೊಂತಲ್ಲ. ಫೂಲ್ ಮಾಡ್ಲಿಕ್ಕಿರೋದು ನಿಮ್ಗೆ ಇದೇ ಬರ್ತದೆ. ಈಗ ತಂದೆಗೆ ಮಗ ಹುಟ್ಟಿದ್ದು ಆರೋಪಿತ ಅಲ್ಲ, ತಂದೆಯೂ ಇದ್ದಾನೆ ಮಗನೂ ಇದ್ದಾನೆ. ಹಗ್ಗಕ್ಕೆ ಹಾವು ಹುಡ್ತಲ್ಲ, ಯಾಕೆ ಆರೋಪಿತ? ಅದಕ್ಕೆ ನಾವು ಹೇಳ್ತೇವೆ ಅದಕ್ಕೊಂದು ಸಂಬಂಧ ಇಲ್ಲ ಅಂತ ಹೇಳ್ತೀವಿ. ಈ ಸತ್ ಅಸತೋಹೋ. ಸತ್ ಅಂದ್ರೆ ಯಾವುದು? ಹಗ್ಗ. ಅಸತೋಹೋ ಅಂದ್ರೆ ಹಾವು. ಸತ್ ಅಸತೋಹೋ ಸಂಬಂಧ. ಅದು ಸಂಬಂಧದ ನೋಡ್ರಿ, ಸ್ವಲ್ಪ ಸಂಬಂಧಿಲ್ಲ. ಸಂಬಂಧ ಆಗಿತ್ತು ಅಂದ್ರೆ ಶಬ್ದ ಪ್ರವೃತ್ತಿ ನಿಮಿತ್ತ ಭಾಕ್, ಶಬ್ದದಿಂದ ಅದು ಪ್ರವೃತ್ತವಾಗಬಹುದಾಗಿತ್ತು. ಯಾಕೆ ಸಂಬಂಧ ಇಲ್ಲ ಗೊತ್ತಾ ನಿನಗೆ? ಅವಸ್ತುತ್ವ ಒಂದ್ ಅದ, ಒಂದ್ ಇಲ್ಲ. ಇಲ್ಲ ಹಗ್ಗದ ಹಾವು ಇಲ್ಲವೇ ಇಲ್ಲ. ಅವಸ್ತು, ಅವಸ್ತು ಅಂದ್ರೆ ಇಲ್ಲದೇ ಇರುವುದು. ನಾಪಿ ಪ್ರಮಾಣಾಂತರ ವಿಷಯತ್ವ ಸ್ವರೂಪೇಣ ಆತ್ಮನಃ ನಿರುಪಾದಿಕತ್ವಾತ್ ಏಕವಾದಿವತ್ ನಾಪಿ ಜಾತಿಮತ್ವಂ ಅದ್ವಿತೀಯತ್ವೇನ ಸಾಮಾನ್ಯ ವಿಶೇಷ ಅಭಾವಾತ್ ನಾಪಿ ವಾಚಕಾದಿವತ ಅವಿಕ್ರಿಯತ್ವಾಚ್ಚ ನಾಪಿ ಗುಣವತ್ವಂ ನೀಲಾದಿವತ ನಿರ್ಗುಣತ್ವಾತ್ ಅತಃ ನ ಅಭಿಧಾನೇನ ನಿರ್ದೇಶಂ ಅರ್ಹತಿ. ಏನಾದರೂ ಒಂದು ಇದೆ ಅಂತ ಹೇಳಬೇಕಾದ್ರೆ ಜಾತಿ ಕ್ರಿಯಾ ಗುಣ ಇವೆಲ್ಲ ಇರ್ತಾವೆ. ಜಾತಿ ಗುಣ ಕ್ರಿಯಾ ಇಲ್ಲದೆ ಹೋದರೆ ನಮಗದು ಇದೆ ಅಂತ ಹೇಳಲಿಕ್ಕಾಗೋದಿಲ್ಲ. ಈಗ ಆತ್ಮನಿಗೆ ಯಾವ ಜಾತಿ ಕ್ರಿಯಾ ಗುಣಗಳು ಇಲ್ಲ, ಆದ್ದರಿಂದ ಶಬ್ದಗಳನ್ನು ವಿವರಿಸಲಿಕ್ಕಾಗೋದಿಲ್ಲ. ಬಾಯಿ ಮುಚ್ಚು, ಪುಸ್ತಕ ಮುಚ್ಚು. ಮುಗಿತು ನಾಳೆ ಆಗುದಿಲ್ಲ. ಹೆಂಗ್ ವಿವರಿಸ್ತು ಹೇಳಿ ನೋಡೋಣ. ಯಾವ ಜಾತಿಗೆ ಸೇರೋಣ ಆತ್ಮ? ಘನಿ ಜಾತಿಯೋ ದ್ರವ ಜಾತಿಯೋ? ಕ್ರಿಯಾ ಯಾವ ಕ್ರಿಯೆ, ಯಾವ ಕ್ರಿಯೆ ಕ್ರಿಯೆ ಕ್ರಿಯೆಯಲ್ಲಿ ಇದ್ದಾನೆ? ಯಾವ ಕ್ರಿಯೆಯಲ್ಲಿ ಇದ್ದಾನೆ ಅವನು? ಅದು ಇಲ್ಲ. ಅವನು ಗುಣ, ಆತ್ಮನಲ್ಲಿ ಗುಣ ಇಲ್ಲ, ಆತ್ಮನಲ್ಲಿ ಕ್ರಿಯಾ ಇಲ್ಲ, ಆತ್ಮನಲ್ಲಿ ಜಾತಿ ಇಲ್ಲ. ಇಂಥವನ್ನು ಶಬ್ದಗಳಿಂದ ಹೇಳಬೇಕಂತ. ಹೆಂಗ್ ಹೇಳಬೇಕು? ಅದು ಇಷ್ಟು ದೊಡ್ಡ ಉಪನಿಷತ್ತೆ. ಪೂರ್ಣಮಾದಾಯ ಪೂರ್ಣಮೇವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜೈ ಶ್ರೀ ಸದ್ಗುರುನಾಥ ಮಹಾರಾಜ್ ಜೀ ಕೀ ಜೈ. ಓಂ ತತ್ಸತ್. ಜೈ ಶ್ರೀ ದಯಾನಂದ.